ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ವಿವೇಕಾನಂದ ಬಾಲಕ ಸಂಘ ಮತ್ತು ಯುವಕ ಸಂಘದವರು ಇಂದು ಶ್ರೀ ದುರ್ಗಾ ಪೂಜೆಯನ್ನ ಅವಧಿ ಆದ ರೀತಿಯಲ್ಲಿ ಮಾಡಿದ್ರು. ದುರ್ಗಾ ಮಾತೆಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಅವಳ ಸನ್ನಿಧಿನಲ್ಲಿ ಕೆಲವು ಕಾರ್ಯಕ್ರಮ ಕೊಟ್ಟರು. ಆ ಹುಡುಗರೆಲ್ಲ ಅತ್ತಿತ್ತ ಹೊಟ್ಟೋದ್ರು, ಅವಳು ಮಾತ್ರ ಇನ್ನೂ ಅಲ್ಲೇ ಇದ್ದಾಳೆ. ಅವಳು ಇದ್ದಾಳೆ, ಆದ್ರಿಂದ ಅವಳನ್ನು ಸ್ವಲ್ಪ ಖುಷಿ ಪಡಿಸದೇ ಇದ್ರೆ ಸರಿ ಹೋಗೋದಿಲ್ಲ. ಅದಕ್ಕೋಸ್ಕರ ಅವಳ ಸಂತೋಷಕ್ಕೋಸ್ಕರ ಒಂದು ಹಾಡು ಹೇಳಿ. ಈಗ ಅವಳ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಂತಹ ಶ್ರೀರಾಮಕೃಷ್ಣರು, ನಾನು ಅವಳ ಭಕ್ತ ಅಂದುಕೊಂಡಂತಹ ಶ್ರೀರಾಮಕೃಷ್ಣರು, ಕೊನೆಗೆ ನೋಡಿದರೆ ಅವಳೇ ಶ್ರೀರಾಮಕೃಷ್ಣರು. ಆ ಶ್ರೀರಾಮಕೃಷ್ಣರು ಹೇಳಿದಂತಹ ಕೆಲವು ಮಾತುಗಳನ್ನ ಅದನ್ನೇ ವಚನ ವೇದದಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಇವತ್ತು ಭಾನುವಾರ, ಶನಿವಾರ ಆ ವಚನ ವೇದಕ್ಕಾಗಿಯೇ ಬರತಕ್ಕಂತಹ ವಚನಾಮೃತ ಪಾನವನ್ನು ಮಾಡೋದಕ್ಕೋಸ್ಕರವೇ ಬರತಕ್ಕಂತಹ ಭಕ್ತ ಗಂಗಗಳು ಇವತ್ತು ಕೆಲವರು ಬಂದಿದ್ದಾರೆ. ಎಷ್ಟೋ ಜನರಿಗೆ ಹಾಗೆಲ್ಲ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ. ಸಂಸಾರ ಅಂದ್ರೇನು ಹುಡುಗಾಟವೇ? ಆದರೆ ಸಂಸಾರ ತಾಪತ್ರ ಇದ್ದಿರ್ತಕ್ಕಂಥವ್ರು ಕೆಲವರು ಬಂದು ನನ್ನ ಕೇಳ್ತಾರೆ, ಸ್ವಾಮೀಜಿ ವಾರಕ್ಕೊಂದು ದಿನ ಖಂಡಿತ ಸಾಲದು, ಒಂದು 3 ದಿನವನ್ನಾದರೂ ಮಾಡಬೇಕು. ಆದರೆ ಅವರಿಗೆ ಗೊತ್ತಿಲ್ಲ, 2 ದಿನವನ್ನು ಕೂಡ ಮಾಡೋದು ಸಾಧ್ಯ ಇಲ್ಲ. ಒಂದು ಶನಿವಾರ ಹೇಗೋ ಕಷ್ಟಪಟ್ಟುಕೊಂಡು ಎಲ್ಲ ಕಡೆಯಿಂದ ಬಂದು ಸೇರೋದಕ್ಕೆ ಆಗುತ್ತೆ. ಆದರೆ ದಿನ ಮಾಡಬೇಕು ಅಂತ ಹೇಳಿದ್ರೆ ನಾನೇನೋ ಸಿದ್ಧ, ಆದರೆ ಅವರಿಗೆ ಆಗೋದಿಲ್ಲ. ಬೆಂಗಳೂರು ಅಂದ್ರೆ ಹುಡುಗಾಟ ಅಲ್ಲ, ಎಲ್ಲ ಬಗೆಯ ಅಡೆತಡೆಗಳನ್ನು ಹೋಗಲಾಡಿಸಿಕೊಂಡು ಬರಬೇಕಾಗುತ್ತೆ. ಆದರೆ ಇವತ್ತು ಶ್ರೀಮತ್ ಸ್ವಾಮಿ ಚಿದಾನಂದಜಿಯವರು ಬೇಲೂರು ಮಠಕ್ಕೆ ಹೋಗಿ ಒಂದು 15 ದಿವಸ ಸ್ವಲ್ಪ ಒಂದು 2-3 ಕಡೆ ಮಥುರಾ ಬೃಂದಾವನ ಇತ್ಯಾದಿ ಆಮೇಲೆ ದ್ವಾರಕೆಗೆ ಕೂಡ ಹೋಗಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಕೆಲಸ ಇದ್ದೇ ಇರುತ್ತೆ, ಮಧ್ಯೆ ಮಧ್ಯೆ ಹೀಗೆ ಸಮಯ ಮಾಡಿಕೊಂಡು ತೀರ್ಥಯಾತ್ರೆ ಕೂಡ ಮಾಡೋದಕ್ಕೆ ಸಾಧುಗಳು ಇಷ್ಟಪಟ್ಟರೆ ಸಹಜವಾಗಿಯೇ ಇದೆ ಅದು. ಅದಕ್ಕೋಸ್ಕರ ನವೆಂಬರ್ 15ನೇ ತಾರೀಕಿಗೆ ಅವರು ಹಿಂದಿರುತ್ತಾರೆ. ಅದರ ಮಧ್ಯೆ ಬರುವಂತಹ ಒಂದು 3 ಭಾನುವಾರ ಅದನ್ನ ನಾವು ವಚನ ಮೇಲಕ್ಕೆ ಮೀಸಲಾಗಿಬಿಟ್ಟು ಇಟ್ಬಿಟ್ಟು ಯಾತಕ್ಕೆ ಅಂತ ಹೇಳಿದ್ರೆ ಬೇಗ ಮುಂದುವರಿತಾ ಇಲ್ಲ. 6 ತಿಂಗಳಾದರೂ 65 ಪುಟದಲ್ಲೇ ಇದ್ದೀವಿ ನಾವಿನ್ನು. ಆದ್ರಿಂದ ಈ ಸಂದರ್ಭವನ್ನು ಉಪಯೋಗಿಸ್ಕೊಳ್ಳೋಣ ಅಂತ ತಗೊಂಡಿದ್ದಾಯ್ತು. ನಿನ್ನೆ ಶ್ರೀರಾಮಕೃಷ್ಣರು ಏನ್ ಹೇಳ್ತಾ ಇದ್ರು, ಮೊದಲು ಭಗವಂತನ ಪ್ರತಿಷ್ಠಾಪನೆ ಹೃದಯದಲ್ಲಿ, ಅನಂತರ ಇಚ್ಛೆ ಬಂದರೆ ಉಪನ್ಯಾಸ ಮುಂತಾದವು. ಮೊದಲು ಆಳಕ್ಕೆ ಮುಳುಗು, ಆಳಕ್ಕೆ ಮುಳುಗಿ ರತ್ನವನ್ನು ಆರಿಸಿಕೊ, ಭಗವಂತ ಅನ್ನುವ ರತ್ನವನ್ನು ಆರಿಸಿಕೊ, ಅನಂತರ ಏನು ಬೇಕಾದರೂ ಮಾಡು. ಜನರಿಗೆ ಆಳಕ್ಕೆ ಮುಳುಗಲು ಇಚ್ಛೆ ಇಲ್ಲ, ಸಾಧನೆಯೇ ರಜನೆಯೇ ವಿವೇಕವೇ ವೈರಾಗ್ಯವೇ ಯಾವುದನ್ನೂ ಕೇಳಲೇಬೇಡಿ, ಒಂದೆರಡು ಮಾತು ಕಲಿತುಕೊಂಡು ಲೆಕ್ಚರ್ ಪಡೆಯೋದು. ಲೋಕ ಶಿಕ್ಷಣ ಬಹಳ ಕಠಿಣವಾದ ಕಾರ್ಯ. ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡ ನಂತರ ಆತನಿಂದ ಆದೇಶ ಪಡೆದುಕೊಂಡದ್ದೇ ಆದರೆ ಆಗ ಲೋಕ ಶಿಕ್ಷಣ ಕಾರ್ಯ ಸಾಧ್ಯ. ಅಂತ ಹೀಗೆ ಹೇಳಿ ಅದೇ ದಾಖಲೆ ಮಾತನಾಡ್ತಾ ಪರಮಹಂಸರು ಉತ್ತರ ವರಾಂಗದ ಪಶ್ಚಿಮ ಅಂಚಿನ ಹತ್ತಿರ ಬಂದು ನಿಂತಿದ್ದಾರೆ. ಮಾಸ್ಟರು ಅವರ ಹತ್ತಿರ ನಿಂತಿದ್ದಾನೆ. ಪರಮಹಂಸರು ಪದೇ ಪದೇ ಹೇಳ್ತಾ ಇದ್ದಾರೆ, ವಿವೇಕ ವೈರಾಗ್ಯ ಗಳಿಸಿಕೊಳ್ಳದೆ ಭಗವಂತನನ್ನ ಪಡೆಯೋದಕ್ಕೆ ಆಗೋದಿಲ್ಲ. ಮಾಸ್ಟರ್ ವಿವಾಹ ಮಾಡಿಕೊಂಡಿದ್ದಾನೆ ಅಂತ ಅವನೇ ಬರ್ಕೊಳ್ತಾ ಇದ್ದಾನೆ. ಆದ್ರಿಂದ ಆತ ವ್ಯಾಕುಲನಾಗಿ ತನಗೇನು ಗತಿ ಅನ್ನೋದಾಗಿ ಯೋಚಿಸ್ತಾ ಇದ್ದಾನೆ. ಆದರೆ ವಯಸ್ಸು 28, ಕಾಲೇಜಿನಲ್ಲಿ ಆಂಗ್ಲ ವಿದ್ಯಾಭ್ಯಾಸ ಮಾಡಿದ್ದಾನೆ, ಯೋಚಿಸ್ತಾ ಇದ್ದಾನೆ ವಿವೇಕ ವೈರಾಗ್ಯ ಗಳಿಸಿಕೊಳ್ಳೋದು ಅಂದ್ರೆ ಏನದು, ಕಾಮಕಾಂತನ ತ್ಯಾಗ ಮಾಡುವುದೇ ಅಂತ ಅವನೇ ಆಲೋಚನೆ ಮಾಡ್ತಾ ಇದ್ದಾನೆ. ಮಾಸ್ಟರ್ ಆಗ ಶ್ರೀರಾಮಕೃಷ್ಣಿಗೆ ಹೇಳ್ತಾನೆ ಒಂದು ಮಾತನ್ನ, ಒಂದು ವೇಳೆ ಹೆಂಡತಿ ಹೇಳಿದ್ರೆ ನೀನು ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಆದ್ರಿಂದ ನಾನು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೇನೆ ಅಂತ, ಆಗೇನ್ ಮಾಡೋದು? ಆಗ ಶ್ರೀರಾಮಕೃಷ್ಣರು ಗಂಭೀರ ಸ್ವರದಿಂದ ಹೇಳ್ತಾರೆ, ಭಗವಂತನ ಸಾಕ್ಷಾತ್ಕಾರಕ್ಕೆ ಅಡ್ಡ ಬರುವ ಹೆಂಡತಿಯನ್ನ ಬಿಟ್ಟು ಬಿಡಬೇಕು. ಅವಳು ಆತ್ಮಹತ್ಯೆಯನ್ನಾದರೂ ಮಾಡಿಕೊಳ್ಳಲಿ, ಏನನ್ನು ಬೇಕಾದರೂ ಮಾಡಿಕೊಳ್ಳಲಿ, ಭಗವಂತನ ಸಾಕ್ಷಾತ್ಕಾರಕ್ಕೆ ಅಡ್ಡ ಬರುವ ಹೆಂಡತಿ ಅವಿದ್ಯಾಸ್ವರೂಪಿಣಿ ಹೆಂಗಸು. ಈ ಕುರಿತಾಗಿ ಬಹಳಷ್ಟು ಚರ್ಚೆ ನಡೆದಿತ್ತು ನಿನ್ನೆ ದಿವಸ. ಜನ ಹೇಗೆ ಹೆದರ್ತಾರೆ ಶ್ರೀರಾಮಕೃಷ್ಣ ಈ ಮಾತನ್ನು ಕೇಳಿ ಅಂತ. ಇಲ್ಲೇನೋ ಮಾಸ್ಟರ್ ಮಹಾಶಯ ಕೇಳ್ದ ಏನು ಅಂತ, ಹೆಂಡತಿ ಏನಾದರೂ ಅಡ್ಡ ಬಂದ್ರೆ ಅಥವಾ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಬೆದರಿಸಿದ್ರೆ, ಆತ್ಮಹತ್ಯೆ ಮಾಡ್ಕೊಡ್ತೀನಿ ಅಂತ ಅವರು ಮಾಡೋದಿಲ್ಲ. ಆದ್ರೆ ಅವನೇನೋ ಹಾಗೆ ಹೇಳ್ದ ಅಷ್ಟೇ. ಇದೇನೋ ಹೆಂಡತಿ ಹೇಳಿದ್ರು ಅಂತ ಇವನು ಗಂಡ ಹೇಳ್ದ. ಆಕೆ ಕೇಳಿದವಳು, ಶ್ರೀರಾಮಕೃಷ್ಣ ಕೇಳಿದವಳು ಅವಳು ಹೆಂಗ ಸಾಕಿದ್ದ ಪಕ್ಷದಲ್ಲಿ, ಮಹಾಶಯರೇ ಸ್ವಾಮಿ, ಉದಾಹರಣೆಗೆ ನಮ್ಮ ಗಂಡಂದ್ರೆ ಅಡ್ಡ ಬಂದ್ರೆ ಆಧ್ಯಾತ್ಮಿಕ ಜೀವನ ನಡೆಸಬೇಕು ಅಂತ ನಮ್ಗೆ ಆಸೆ ಇರುತ್ತೆ. ಆದ್ರೆ ಅವ್ರು ಹೇಳ್ತಾರೆ ಕಾಲಕಾಲಕ್ಕೆ ಅಡುಗೆ ಮಾಡಿ ಹೋಗಕ್ಕೆ ಆಗ್ತಾ ಇಲ್ಲ, ಸುಮ್ಮನೆ ಸತ್ಸಂಗಕ್ಕೆ ಹೋಗಿ ಕೂತ್ಕೊಂಡಿರ್ತಿ, ಉಪನ್ಯಾಸಕ್ಕೆ ಅಂತ ಕೂತ್ಕೊಂಡಿರ್ತಿ, ನೀನೋ ನೀನು ಒಬ್ಬಳೆ ಉದ್ಧಾರ ಆದ್ರೆ ಸಾಕ, ಇನ್ನು ಮತ್ತೊಂದಾಗ ನೋಡ್ಕೊಳ್ಳೋದು ಯಾರು ಅಂತ ಹೇಳ್ತಾರೆ. ಅಥವಾ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನಿ ಅಂತ ಗಂಡಸ ಸಾಮಾನ್ಯ ಹೇಳೋದಿಲ್ಲ, ನೋಡು ನಿನ್ನ ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಟ್ಟು ಹೇಳ್ತಾರೆ. ಒಂದು ವೇಳೆ ಯಾರು ಒಬ್ಳು ಮಡದಿ ಅಂತನೋಳು ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ದೂರ ಹೇಳಿದ್ರೆ ಅದಕ್ಕೆ ಶ್ರೀರಾಮಕೃಷ್ಣ ಏನ್ ಹೇಳ್ತಿದ್ರು, ಗಂಡ ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ, ಅಥವಾ ಎರಡನೇ ಮದುವೆ ಮಾಡ್ಕೊಂಡು ಸುಖವಾಗಿರೋದು ಇದು ಇರ್ಲಿ, ನೀನ್ ಪಾಡ್ ನೀನು ಹೋಗು, ದೇವರ ಸುಖ ಹೋಗ್ತಕ್ಕಂಥ ಅತ್ಯ ಬಹಳ ಮುಖ್ಯವಾದದ್ದು ಅಂತ ಹೇಳಿ ಹಾಗೆ ಯಾವಾಗ ಅವರು ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡ ಬರುವಂತಹ ಹೆಂಡತಿಯನ್ನು ಬಿಟ್ಟುಬಿಡ್ಬೇಕು ಅಂತ ಹೇಳಿದ್ರು, ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡ ಬರುವಂತ ಗಂಡನನ್ನು ಬಿಟ್ಟುಬಿಡು ಅಂತ ಹೇಳಕ್ಕಾಗುತ್ತೆ, ಹೇಳಬೇಕಾಗುತ್ತೆ. ಆದ್ರೆ ಹೆಂಡತಿ ಗಂಡನನ್ನು ಬಿಟ್ಟು ಹೋಗುವುದಿಲ್ಲಿಯೇ. ಹೆಣ್ಣಿನ ಸ್ಥಾನ ಸಮಾಜದಲ್ಲಿ ಅಷ್ಟೊಂದು ಭದ್ರ ಇಲ್ಲದಿರುವಾಗ ಅವಳು ಹೋಗುವುದಿಲ್ಲಿಯೇ. ಹೆಣ್ಣು ಕೂಡ ಸಮಾನ ಭಾವದಿಂದ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಕಡೆಗೆ ಪ್ರಯತ್ನ ಮಾಡಬಹುದಲ್ಲ. ಇದನ್ನು ಶ್ರೀರಾಮಕೃಷ್ಣ ಏನು ಹೇಳಿಲ್ಲ, ಇಲ್ಲಿ ಹೇಳಲಿಲ್ಲ, ಇಲ್ಲಿ ಹೇಳಲಿಲ್ಲ. ಆದರೆ ಶ್ರೀಮಾತೆ ಶಾರದಾದೇವಿಯವರು ತನ್ನ ಮಡದಿಯನ್ನೇ ಶ್ರೀರಾಮಕೃಷ್ಣ ಪೂಜೆ ಮಾಡಿದಂತಹದನ್ನು ನೆನಪು ಮಾಡಿಕೊಳ್ಳಿ. ಆದರೆ ಅವರು ಮಾಡಿ ಬಾಕಿ ಉಳಿದ ಗಂಡಂದ್ರಲ್ಲಿ ಮಾಡ್ತಾರೆ. ಈಗ ಸಮಸ್ಯೆ ಅಂತ ಹೇಳ್ತಕ್ಕಂಥದ್ದು ಪುರುಷರಿಗೆ ಹೇಗೆ ಬರಬಹುದು, ಸ್ತ್ರೀಯರಿಗೂ ಹಾಗೆ ಬರಬಹುದು ಅಂತನ್ನೋದು ವಿಚಾರಯೋಗ್ಯವಾದಂತಹ ಒಂದು ವಿಷಯ. ಈಗ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ಶ್ರೀರಾಮಕೃಷ್ಣರೇ ಹೇಳಬೇಕಾಗಿದೆ. ಸ್ವಾಮಿ ಪುರುಷೋತ್ತಮ ಅಂತ ಹೇಳಿದ್ರೆ ಆಗ್ತದೆ ಅನ್ನೋದಕ್ಕೆ ಆಗೋದಿಲ್ಲ. ಆದ್ರೆ ಶ್ರೀರಾಮಕೃಷ್ಣ ಹೇಳಲಿಲ್ಲ, ಈಗ ಅವರನ್ನು ಕೇಳೋದು ಹೇಗೆ, ಅವ್ರ ಹತ್ರ ಹೇಳುವಂತೆ ಮಾಡೋದು ಹೇಗೆ? ಆದ್ರಿಂದ ಸ್ತ್ರೀ ಭಕ್ತೆಯರಿಗೆಲ್ಲ ನಾನು ಹೇಳುದಿನ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣನ್ನೇ ಕೇಳಿ. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಶರೀರ ಬಿಟ್ಟರೆ ವಿನಃ ಅಲ್ಲೇ ಪಕ್ಕದ ಕೋಣೆಯಲ್ಲಿ ಇದ್ದೇವೆ ಅಂತ. ಶ್ರೀಮಾತೆ ಶಾರದಾದೇವಿಯವರಿಗೆ ಹೇಳಿದಂತಹ ಮಾತನ್ನ ನೀವೆಲ್ಲ ಕೇಳಿದ್ದೀರಿ. ನಾನು ಹೋದೆ ಅಂತಂದ್ರೆ ಎಲ್ಲಿಗೆ ಹೋದೆ ಅಂತ ತಿಳ್ಕೊಂಡೆ, ಇಲ್ಲೇ ಪಕ್ಕದ ಕೋಣೆಯಲ್ಲಿ ಇದ್ದೇನೆ, ಆ ಕೋಣೆಯಲ್ಲಿ ಈ ಕೋಣೆಗೆ ಬಂದಿದ್ದೇನೆ. ಬಳೆ ತೆಗಿಬೇಡ ಅಂತ ಹೇಳಿದ್ರಿಂದ ಅಲ್ಲೇ ಪಕ್ಕದ ಕೋಣೆಯಲ್ಲಿ ಇದ್ದಾರೆ ಅಂತ ಅನ್ನೋದನ್ನ ನಿಮಗೆ ನೆನಪು ಮಾಡಿಸಿ ಅವರನ್ನೇ ಕೇಳಿ. ಯಾಕೆ ಅಂತ ಹೇಳಿದ್ರೆ ಒಂದು ವ್ಯಾಕುಲ ಹೃದಯದಿಂದ ಕೇಳೋದಕ್ಕೆ ಇದೊಂದು ಅವಕಾಶ ಅಂತ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದ. ಯಾತಕ್ಕೆ ನಾನೇ ಸಮಾಧಾನ ಕೊಡಬೇಕು? ಅಂತ ಪರಮಾತ್ಮನೇ ಅವತಾರ ವ್ಯಕ್ತಿ. ಯಾರ್ಯಾರು ಪ್ರಾಮಾಣಿಕ ಹೃದಯದ ಮುಮುಕ್ಷುಗಳು ಅವರೆಲ್ಲರನ್ನ ಉದ್ಧಾರ ಮಾಡೋದಕ್ಕಾಗಿ ಅವರು ಬಂದ ಮೇಲೆ ಇದೊಂದು ಘನವಾದ ಸಮಸ್ಯೆಗೆ ಉತ್ತರ ಕೊಡೋದಕ್ಕೆ ನಾನೇ ಯಾತಕ್ಕೆ ಪ್ರಯತ್ನ ಮಾಡಬೇಕು? ಅವ್ರನ್ನೇ ಕೇಳಿ, ಅವರೇ ಉತ್ತರ ಕೊಡಲಿ. ಈ ಮಾತನ್ನ ಶ್ರೀರಾಮಕೃಷ್ಣ ಕೇಳಿಸ್ಕೊಡ್ತಾ ಇಲ್ವ ಈಗ? ಓ, ಈ ಹುಡುಗ ನನ್ನ ಮೇಲೆ ಜವಾಬ್ದಾರಿ ಹಾಕಿಸು ಮುಂದೆ ಬಂದ್ಬಿಟ್ಟ ಈಗ ಅಂತ ಅವ್ರು ಅನ್ಕೊಳ್ತಾ ಇರ್ಬೋದು. ನಿಜ, ಹಲವಾರು ಸಮಸ್ಯೆಗಳು ಇರುತ್ತವೆ. ಉಪನ್ಯಾಸ ಮಾಡುವುದು ಸುಲಭ ಅಲ್ಲ. ಉಪನ್ಯಾಸ ಮಾಡಿ ಎಲ್ಲರ ಸಮಸ್ಯೆಗಳನ್ನು ಏಕಪ್ರಕಾರವಾಗಿ ಪರಿಹರಿಸತಕ್ಕಂಥದ್ದು ಸುಲಭ ಅಲ್ಲ. ಉಪನ್ಯಾಸ ಮಾಡ್ತಾ ಮಾಡ್ತಾ ಮಾಡ್ತಾ ಹಲವಾರು ಪ್ರಶ್ನೆಗಳಿಗೆ ಕಾರಣವಾಗಬಹುದು, ಮತ್ತಷ್ಟು ಮತ್ತಷ್ಟು ಪ್ರಶ್ನೆಗಳಿಗೆ ಕಾರಣವಾಗಬಹುದು. ಅದಕ್ಕೆ ಉತ್ತರ ಕೊಡೋದ್ಯ? ಮತ್ತೆ ಮತ್ತೆ ನಮ್ಮನ್ನ ಭೇಟಿ ಮಾಡೋದಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ. ಒಬ್ಬೊಬ್ಬರ ಸಮಸ್ಯೆಯೇ ಒಂದೊಂದಾಗಿದೆ, ಅವರವರ ಸಮಸ್ಯೆಯೇ ಅವರವರಿಗೆ ದೊಡ್ಡದಾಗಿರುತ್ತದೆ. ಆ ಸಮಸ್ಯೆಗೆ ಉತ್ತರವೇನೋ ಇದೆ, ಪರಿಹಾರವೇನೋ ಇದೆ, ಆದ್ರೆ ಹೇಳುವವರು ಯಾರು? ಅವರೇ ಕಂಡುಕೊಳ್ಬೇಕಾಗಿದೆಯೇ? ಅದಕ್ಕೆ ನಾನು ಎಷ್ಟೋ ಜನರಿಗೆ ಒಂದು ಮಾತು ಹೇಳ್ತಾ ಇರ್ತೇನೆ, ನೀವು ಕೇಳಬೇಕಾದ ಪ್ರತಿಯನ್ನು ಕೇಳ್ತಾ ಇದೀವಿ, ಒಳಗಡೆಯಿಂದ ಕೇಳಿ, ಯಾರನ್ನು ಕೇಳಬೇಡಿ, ದೇವರ ಮುಂದೆ ಕೂತ್ಕೊಂಡು ಕೇಳಿ, ಅದರ ಮನಸ್ಸೊಳಗಡೆ ಕೇಳಿ. ಒಂದಲ್ಲ ಒಂದು ದಿನ ನಿಮಗೆ ಉತ್ತರ ಸಿಗುವುದು ಖಂಡಿತ. ಒಂದೋ ಭಗವಂತ ಕನಸ ಹೇಳ್ಬೋದು, ಅಥವಾ ಭಗವಂತ ಈ ಉಪನ್ಯಾಸದ ನಡುವೆ ಮಧ್ಯೆ ಮಧ್ಯೆ ಒಂದು ಉತ್ತರ ರೂಪವಾಗಿ ಏನೋ ಒಂದು ಮಾತನ್ನ ಆಡಿಸಿ ಅದು ಅವರಿಗೆ ಅನ್ವಯ ಆಗುವಂತೆ ಮಾಡಬಹುದು. ಕೇಳಿದ ದಾರಿ ಮೇಲೆ ಹೋಗತಕ್ಕಂತ ಒಬ್ಬ ಮನುಷ್ಯ ಏನೋ ಬಯ್ಯುವ ನೆಪದಲ್ಲಿ ಒಂದು ಮಾತಾಡಿದ್ದು ಅವರಿಗೆ ಉತ್ತರವಾಗಬಹುದು. ಭಗವಂತ ಉತ್ತರ ಕೊಡುವಂತ ವಿಧಾನ ಬಹಳ ಅದ್ಭುತ. ಆದ್ರೆ ಆ ಪ್ರಶ್ನೆ ಅಂತ ಹೇಳ್ತಕ್ಕಂಥದ್ದು ಬಲವಾಗಿ ಬೆಳೆಯಬೇಕು ನಿಮ್ಮ ಹೃದಯದಲ್ಲಿ. ಪ್ರಶ್ನೆ ಯಾವಾಗ ಬಲವಾಗಿ ಬೆಳೆದಿದೆಯೋ ಆಗ ಅದಕ್ಕೆ ಉತ್ತರವನ್ನು ಪಡೆಯುವಂತ ಕಾತರತೆ ಅದು ಪ್ರಾಮಾಣಿಕವಾದದ್ದು ಅಂತ ತೀರ್ಮಾನಕ್ಕೆ ಬರುತ್ತದೆ. ಯಾವಾಗ ಪ್ರಾಮಾಣಿಕವಾದ ರೀತಿಯಲ್ಲಿ ತಿಳ್ಕೊಳ್ಬೇಕು ಅಂತ ನಿಮ್ಮ ಜೀವ ಕಾತೊರಿತದೋ ಕಾತರ ಪಡ್ತದೋ ಆಗ ಭಗವಂತ ಉತ್ತರ ಕೊಡುವುದು ಖಂಡಿತ. ಪ್ರಾಮಾಣಿಕತೆಯ ಪರಾಕಾಷ್ಠೆ ನಮ್ಮಲ್ಲಿ ಉತ್ಪನ್ನವಾದಾಗ ಉತ್ತರ ಒಳಗಡೆಯಿಂದಲೇ ಬರ್ತದೆ, ಅಂತರ್ವಾಣಿಯಾಗಿ ಬರ್ತದೆ. ಅದನ್ನು ಆಕಾಶವಾಣಿ ಅಂತ ಕರಿಬಹುದು, ಶರೀರವಾಣಿ ಅಂತ ಕರಿಬಹುದು, ಒಳಗಡೆಯಿಂದ ಬರ್ತದೆ. ಆ ರೀತಿಯಲ್ಲಿ ಪಡೆದುಕೊಂಡಂತಹ ಉತ್ತರ ಇದೆಯಲ್ಲ ಅದು ನಿಮಗೆ, ಮತ್ತು ಅದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಮನಸ್ಸಿಗೆ ಸಮಾಧಾನ ಆಗಿರ್ತಕ್ಕಂಥ. ಯಾವಾಗ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಿಮ್ಮ ಅಂತರಂಗದಿಂದ ಪಡೆದುಕೊಳ್ಳೋದಕ್ಕೆ ಪ್ರಾರಂಭ ಆಯಿತು, ಆಗ ನಿಮ್ಮ ಮನಸ್ಸು ಅದೇ ರೀತಿಯಲ್ಲಿ ಆ ಅಂತ ಶಕ್ತಿಯಿಂದಲೇ ಉತ್ತರವನ್ನು ಪಡೆಯುವಂತಹ ಒಂದು ಸ್ಥಿತಿಗೆ ಬರುತ್ತದೆ. ಎಂತ ದೊಡ್ಡ ಲಾಭ ನೋಡಿ. ಈ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಪಣಿಗೊಳಿಸಿಕೊಳ್ಳಬೇಕು. ಏನೋ ಹೇಳುವರಿದ್ದಾರೆ ಅಂತ ಒಂದು ಪ್ರಶ್ನೆ ನಮ್ದು, ಅವರೇನೋ ಹೇಳ್ತಾರಂತೆ ನಾವು ಕೇಳೋಣ ಅಂತನ್ನುವ ದೃಷ್ಟಿಯಿಂದ ಪ್ರಶ್ನೆ ಕೇಳಿದಾಗ ಅವರೇನೋ ಹೇಳ್ಬಹುದು, ಇವರೇನೋ ಕೇಳಬಹುದು, ಆಮೇಲೆ ಮರೆತು ಬಿಡಬಹುದು. ಆ ಪ್ರಶ್ನೆ ಅದು ನರೇಂದ್ರನಿಗೆ ದೇವರಿಂದ ಕಾಣಲೇಬೇಕು, ಕಂಡವರು ಇದ್ದಾಗವೇ ಕಲ್ತಕ್ಕಂತ ವಿಷಯವನ್ನು ತಿಳಿಯುವುದಕ್ಕೋಸ್ಕರ ಒಂದು ಪ್ರಶ್ನೆ ಎದ್ದಿತ್ತಲ್ಲ, ಆ ರೀತಿಯಲ್ಲಿ ಆ ಪ್ರಶ್ನೆ ಹೇಳಬೇಕು. ಪ್ರಶ್ನೆ ನಿಂತಿತ್ತು ಅಂತ ಒಬ್ಬರು ಕವಿ ಬರೆದರು. ಶ್ರೀರಾಮಕೃಷ್ಣರ ಮುಂದೆ ಒಂದು ಪ್ರಶ್ನೆ ನಿಂತಿತ್ತು, ದೇವರನ್ನು ಕಂಡಿದ್ದೀರಾ ನೀವು ಅಂತನ್ನುವ ಒಂದು ಪ್ರಶ್ನೆ ನಿಂತಿತ್ತು. ಪ್ರಶ್ನೆಗೆ ಶ್ರೀರಾಮಕೃಷ್ಣರಿಂದ ಉತ್ತರ ಸಿಕ್ಕಿದಾಗ ಪ್ರಶ್ನೆ ಬಾಗಿತ್ತು ಅಂತ ಬರೀತಾರೆ ಆ ಕವಿಗಳು. ಪ್ರಶ್ನೆ ಬಾರ್ಕೊಂಡೇ ಇರುತ್ತಲ್ಲ ಹೀಗೆ. ಆ ರೀತಿಯಲ್ಲಿ ನಾವು ಉತ್ತರವನ್ನು ಪಡೆಯಬೇಕು, ಆ ರೀತಿಯಲ್ಲಿ ಪ್ರಶ್ನೆ ನಮ್ಮಲ್ಲಿ ಹೇಳಬೇಕು. ಅದು ಪ್ರಾಮಾಣಿಕವಾದ ವ್ಯಾಕುಲತೆ ಆಗಲಿ, ಅದು ಪ್ರಾಮಾಣಿಕವಾದಂತಹ ಪ್ರಶ್ನೆ ಆಗಲಿ, ಆಗ ತಾಪತ್ರಯ ಬರುತ್ತೆ. ಆದರೆ ಉಪನ್ಯಾಸ ಕೇಳೋದು, ಪುಸ್ತಕ ಓದೋದು ಒಂಥರ ವ್ಯಾಕುಲತೆ ಬಂದಾಗಿರುತ್ತೆ, ಸ್ತ್ರೀಯರಿಗೆ ಆಗಲಿ ಪುರುಷರಿಗೆ ಆಗಲಿ, ಅವರೇನೋ ಒಂದು ಸಾಧನೆ ಅಂತ ಶುರು ಮಾಡೋದು, ಏನೋ ಹೊಸ್ತು ಶುರು ಮಾಡಿಬಿಟ್ರಲ್ಲ ನಾಟಕ ಅಂತ ಆ ಒಂದು ಗಂಡನೋ ಅಥವಾ ಹೆಂಡತಿಯೋ ಯೋಚನೆ ಮಾಡೋದು, ನಿನ್ನೆವರೆಗೆ ಚೆನ್ನಾಗಿದ್ರು ಯೋಚನೆ ಹಾಕೋ ಈ ತರ ಹೊಸ್ತಾಗಿ ಮಾಡ್ತಾ ಇದ್ದಾರೆ, ಜ್ಞಾನ ಅಂತ ಏನು ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಸಾಧನೆ ಅಂತ ಏನು ಹೇಳ್ತಾ ಇದ್ದಾರೆ ಅಂತ ಆಶ್ಚರ್ಯ ಪಡೋದು, ಏನು ಎಂತ ಕೇಳೋದು, ಕಲಾಟೆ ಆಗೋದು, ಅವ್ರು ಹೇಳೋದು ಶ್ರೀರಾಮಕೃಷ್ಣ ಹೇಳಿದ್ದಾರೆ ನೀವು ಬೇಕಾದ್ರೆ ಆತ್ಮಹತ್ಯೆ ಮಾಡ್ಬೋದು ಅಂತ ಹೇಳ್ಬಿಡೋದು. ಆಮೇಲೆ ಅವರು ಯಾಕೋ ತೀರ ಹರಿಗೆಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಏನೋ ಜಾಗ ಇದೆಯಲ್ಲ ಸೈಕಿಯಾಟ್ರಿಸ್ಟ್ ಅಂತ ಹೇಳ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ಬೋದು. ಆದ್ರಿಂದ ಸಹಜವಾದ ರೀತಿಯಲ್ಲಿ ಈ ಒಂದು ಆಧ್ಯಾತ್ಮಿಕ ದೃಷ್ಟಿ ಅಂತ ಹೇಳ್ತಕ್ಕಂತ ಅದು ಬೆಳಿಬೇಕು. ಅದಕ್ಕೆ ಮುಂದೆ ಬರ್ತದೆ ಶ್ರೀರಾಮಕೃಷ್ಣ ಉತ್ತರ ಕೊಡ್ತಾರೆ. ಸ್ವಾರಸ್ಯವಾಗಿದೆ. ಮಾಸ್ಟರ್ ಮಹಾಶಯ ಅತ್ಯಂತ ಚಿಂತೆಯಲ್ಲಿ ಮುಳುಗಿದವನಾಗಿ ಗೋಡೆಗೆ ಒರಗಿಕೊಂಡು ಒಂದು ಕಡೆ ನಿಂತಿದ್ದಾನೆ. ಯಾಕಂತಂದ್ರೆ ಹೆಂಡತಿ ಆತ್ಮಹತ್ಯೆ ಆದರೂ ಮಾಡ್ಕೊಳ್ಳಿ ಏನು ಪರವಾಗಿಲ್ಲ ಅಂತ ಹೇಳುವ ಮಾತು ಹೇಳಿದ್ರು, ಅಯ್ಯೋ ಆತ್ಮಹತ್ಯೆ ಮಾಡ್ಕೊಂಡು ಹೆಂಡತಿ ಎಲ್ಲೊಬ್ಬರಿಗೆ ಬರುತ್ತೆ ಅಂತ ಹೇಳ್ತಕ್ಕಂಥ ಈ ಚಿಂತೆ ಎಲ್ಲ ತುಂಬಿಕೊಂಡು ಗೋಡೆಗೆ ಒರಗಿಕೊಂಡು ನಿಂತಿದ್ದಾನೆ. ಸಿಡಿಲು ಹೊಡೆದಂತೆ ಆಗಿದೆ ಆ ಉತ್ತರದಿಂದ. ನರೇಂದ್ರನೇ ಮೊದಲಾದಂತಹ ಭಕ್ತರು ಆಶ್ಚರ್ಯ ಸಿಕ್ಕಿದ್ರಾಗಿ ಶ್ರೀರಾಮಕೃಷ್ಣ ಮಾತನ್ನು ಕೇಳಿಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದುಬಿಟ್ರು. ಪರಮಹಂಸರು ಅವರೊಡನೆ ಮತ್ತೆ ಮಾತನಾಡ್ತಾ ಇದ್ದವರು ಇದ್ದಕ್ಕಿದ್ದಂತೆ ಮಾಸ್ಟರ್ ಹತ್ರ ಬಂದು ಆತನ ಕಿವಿಗೆ ಹೇಳ್ತಾ ಇದ್ದಾರೆ, ಯಾರಿಗೆ ಭಗವಂತನಲ್ಲಿ ಹೃತ್ಪೂರ್ವಕವಾದ ಭಕ್ತಿ ಇದೆಯೋ ಆತನಿಗೆ ರಾಜ ಹೆಂಡತಿ ದುಷ್ಟರು ಎಲ್ಲರೂ ವಶರಾಗಿ ಬಿಡುತ್ತಾರೆ. ಪತಿಯಲ್ಲಿ ಹೃತ್ಪೂರ್ವಕವಾದ ಭಗವದ್ ಭಕ್ತಿ ಇತ್ತು ಎಂದರೆ ಹೆಂಡತಿಯೋ ಕ್ರಮೇಣ ಭಗವದ್ ಅಭಿಮುಖರಾಗಿ ಬಿಡುತ್ತಾರೆ. ಪತಿ ಒಳ್ಳೆಯವನಾಗಿದ್ದರೆ ಭಗವಂತನ ಕೃಪೆಯಿಂದ ಸತಿಯು ಒಳ್ಳೆಯವಳಾಗಲು ಸಾಧ್ಯವಾಗಬಹುದು. ಹಾಗೆಯೇ ಸತಿ ಒಳ್ಳೆಯವಳಾಗಿದ್ದರೆ ಪ್ರಾಮಾಣಿಕವಾದ ಭಗವದ್ ಭಕ್ತಿಯಾಗಿದ್ದರೆ ಅಂತರಂಗದಲ್ಲೇ ಭಕ್ತಿಯನ್ನು ಬೆಳೆಸಿಕೊಂಡು ಹೊರಗಡೆ ನೋಡೋದಕ್ಕೆ ಎಲ್ಲ ಸಹಜವಾದ ವಾಸ್ತನೆ ಇಟ್ಕೊಳ್ಬೇಕು. ಬಹಳ ಜನರಿಗೆ ಈ ನಡುವೆ ನಾನು ಹೇಳ್ತಾ ಇದ್ದೇನೆ, ಹೊಸಬರಾಗಲಿ ನಡೆದರಾಗಲಿ ಮನೆಯಲ್ಲಿ ಸಹಜವಾದ ವರ್ತನೆ ಇರಲಿ, ಅಸಹಜತೆ ಅಲ್ಲ. ಆಧ್ಯಾತ್ಮಿಕ ಜೀವನ ಅಂದ್ರೆ ಸಹಜತೆಗೆ ಬರೋದು. ಹಾಗೆ ನೋಡಿದ್ರೆ ನಮ್ಮ ಇವತ್ತಿನ ಜಗತ್ತಿನ ಜನಸಾಮಾನ್ಯರೆಲ್ಲರೂ ಅವರ ಜೀವನ ಕ್ರಮ ನೋಡಿದ್ರೆ ಯಾರು ಸಹಜ ವ್ಯಕ್ತಿಗಳಲ್ಲ, ಒಂದೋ ಅಬ್ನಾರ್ಮಲ್ ಇದ್ರೆ ಸಬ್ನಾರ್ಮಲ್, ಯಾರು ನಾರ್ಮಲ್ ಇಲ್ಲ. ಆದ್ರೆ ಅಪಾಯ ಇಲ್ಲ ಅಂತ ಅಲ್ಲಿ ಕಳಿಸೋದು ಬಿಟ್ಟು ಇಲ್ಲೇ ಓಡಾಡೋದು ಬಿಟ್ಟಿದ್ದಾರೆ ಅಷ್ಟೇ. ಯಾವಾಗ ಆ ವಿವೇಕ ವೈರಾಗ್ಯದ ಮೂಲಕ ಉತ್ಪನ್ನವಾಗ್ತಕ್ಕಂತಹ ಭಗವದ್ಭಕ್ತಿ ಯಾವಾಗ ಜಾಗೃತವಾಗ್ತದೋ ಅತ್ಯಂತ ಸಹಜವಾದ ರೀತಿಯಲ್ಲೇ ನಾವು ಮನುಷ್ಯರನ್ನೇ ಒಡನಾಡ್ತೇವೆ. ಒಂದು ಸಣ್ಣ ಉದಾಹರಣೆ ಕೊಡಬೇಕಾದ್ರೆ ಇಲ್ಲಿ ಸ್ವಾಮಿ ಯತೀಶ್ವರಾನಂದಜಿ ಅಂತ ಒಬ್ಬರು ಇದ್ದರು. ನಾನು ಹಿಂದೆ ಆ ಘಟನೆಯನ್ನು ಹೇಳಿದ್ದೆ. ನಮ್ಮ ಬ್ರಹ್ಮಚಾರಿಗಳು ಹೊಸದಾಗಿ ಸಾಧನೆಗಳಿರ್ತಕ್ಕಂಥವರು ಕೋಣೆಗೆ ಬಾಗಿಲು ಹಾಕೊಂಡು ಒಳಗಡೆ ಜಪ ಮಾಡ್ತಾ ಕೊಡ್ತಿದ್ರೆ ಆಗಾಗ ಆ ಬ್ರಹ್ಮಚಾರಿಯಿಂದ ಏನಾದರೂ ಕೆಲಸ ಆಗಬೇಕಾಗುತ್ತೆ. ಒಂದು ವೇಳೆ ಭಂಡಾರಿ ಅಂತಂದ್ರೆ ಅಡುಗೆ ಮನೆ ನೋಡ್ಕೊಡ್ತಕ್ಕಂತಹ ಬ್ರಹ್ಮಚಾರಿಗಳಾಗಿದ್ದ ಪಕ್ಷದಲ್ಲಿ ಅಡುಗೆ ಮನೆ ಅಂತಿರತಕ್ಕಂಥದ್ದು ಆಶ್ರಮದಲ್ಲಿ ಒಂದು ಕೇಂದ್ರ ಸ್ಥಾನ. ಎಲ್ಲರಿಗೂ ಆ ಭಂಡಾರಿ ಅಡುಗೆ ಮಾಡ್ಕೊಂಡು ನೋಡಿ ಮನೆ ನೋಡ್ಕೊಡ್ತಕ್ಕಂತಹ ಬ್ರಹ್ಮಚಾರಿ ಬೇಕೇ ಬೇಕು. ಒಂದಲ್ಲ ಒಂದು ಕಾರಣಕ್ಕಾಗಿ ಬಂದು ಬಾಗಿಲು ತೆರಳ್ತಾರೆ. ಇವರು ಜಪ ಮಾಡ್ತಾ ಇದ್ದವರಿಗೆ ತೊಂದರೆ ಆಗುತ್ತೆ, ಭಂಗ ಆಗುತ್ತೆ, ಏಕಾಗುತ್ತೆ, ಭಂಗ ಆಗುತ್ತೆ, ನ್ಯಾಯ. ಸ್ವಾಮಿ ಯತೀಶ್ವರಾಜಿ ಹತ್ರ ಬಂದು ಹೇಳ್ತಾರೆ ಆ ಬ್ರಹ್ಮಚಾರಿ ಮಹಾರಾಜ್ ಈ ತರ ಜಪ ಮಾಡುವಾಗ ಒಂದು ಬಾಗಿಲು ತೆರಳ್ತಾ ಇರ್ತಾರೆ, ಏನ್ ಮಾಡೋದು, ತೊಂದರೆ ಆಗುತ್ತದಲ್ಲ, ಏಕಾಗ್ರತೆ ಅಂತ ಹೇಳೋದನ್ನ ನೆನೆಸಿ ಮಾಡ್ಕೊಳಕ್ ಆಗುದಿಲ್ಲ. ಅದಕ್ಕೆ ಸ್ವಾಮಿ ಈಶ್ವರ ಅಂತ ಇವರು ಹೇಳ್ತಾರೆ. ಎಷ್ಟು ಸ್ವಾರಸ್ಯವಾಗಿದೆ ಅಂತಂದ್ರೆ ನೋಡು, ಏನು ಕೋಪಿಸ್ಕೊಳ್ಬೇಡ, ಬಾಡುತ್ತೆ ಅಲ್ಲಿ ಬಂದು ನೀನೇನು ಕೇಳ್ತಾನಲ್ಲ ಅವ್ನು ಯಾರು ನಿಂತುಕೊಂಡೆ, ನಿನ್ನ ಇಷ್ಟ ದೇವನೇ ಆ ರೂಪದಿಂದ ಬಂದು ನಿನ್ನೇನೋ ಒಂದು ಸಹಾಯಕ್ಕಾಗಿ ಕೇಳ್ತಾ ಇದ್ದಾನೆ ಅಂತ ಭಾವಿಸ್ಕೊ. ನೀನು ಯಾರ ಕುರಿತಾಗಿ ಜಪ ಮಾಡ್ತಾ ಇದೆಯೋ ಅವನೇ ಅಲ್ಲಿ ಬಂದು ಏನೋ ಕೇಳ್ತಾ ಇದ್ದಾನೆ ಅಂತ ಅನ್ನೋ ಭಾವನೆಯಿಂದ ಅವನಿಗೆ ಏನಾಗಬೇಕು ಅದನ್ನು ಮಾಡಿಕೊಟ್ಟು ಮತ್ತೆ ಅದೇ ಭಗವಂತನ ಇನ್ನಷ್ಟು ತೀವ್ರವಾಗಿ ಒಳಗಡೆ ಜಪ ಮಾಡ್ತಾ ಇದ್ರು. ಆಗ ಯಾವುದೇ ಬಗೆಯ ಭಂಗ ಆಗೋದಕ್ಕೆ ಸಾಧ್ಯ ಆಗುದಿಲ್ಲ. ಎಷ್ಟು ಸಹಜವಾದ ಒಂದು ಉತ್ತರ ಇದು, ಎಷ್ಟು ಸಹಜವಾದ ಒಂದು ಪರಿಹಾರ ಇದು. ಲಾಟು ಮಹಾರಾಜ್ ಅಥವಾ ಸ್ವಾಮಿ ಅದ್ಭುತ ಆನಂದ ಜಿ ಅಂತ ಶ್ರೀರಾಮಕೃಷ್ಣರ 16 ಜನ ಸನ್ಯಾಸಿ ಶಿಷ್ಯರಲ್ಲಿ ಈತ ಒಬ್ಬ. ಅವನು ಒಂದು ಮನೆ ಆಳು, ಸಾಮಾನ್ಯವಾದಂತಹ ಒಬ್ಬ ಘಟ್ಟ ಶಿಖಾಮಿ. ಶ್ರೀರಾಮಕೃಷ್ಣೇ ಅವರಿಗೆ ಅಕ್ಷರಾಭ್ಯಾಸ ಮಾಡ್ತಾರೆ, ಒಟ್ಟು ಸ್ವತಃ ಶ್ರೀರಾಮಕೃಷ್ಣ ವಿದ್ಯಾಭ್ಯಾಸ ಮಾಡಿದವರಲ್ಲ, ಆದ್ರೂ ಒಂದು 4 ಅಕ್ಷರ ಕಲ್ತ್ಕೊಂಡಿದ್ರಲ್ಲ ಅದನ್ನ ಇವನಿಗಾದ್ರೂ ಹೇಳ್ಕೊಳ್ಳೋಣ ಅಂತ ಒಂದು ಅಕ್ಷರ ಕಲ್ಸ್ಕೊಡ್ಕಾಗಿಲ್ವಂತೆ, ಕಡೆಗೆ ನಿಲ್ಸ್ಬಿಟ್ರಂತೆ. ಅಂತಹ ಬೃಹಸ್ಪತಿ ಆ ಲಾಟು ಆತನನ್ನ ಅದ್ಭುತ ಆನಂದನನ್ನಾಗಿ ಮಾಡಿಬಿಡ್ತಾರೆ. ಗುರುಕೃಪೆ ಅಂದ್ರೆ ಅಂಥದ್ದು, ಅದು ಬೇರೆ ಕತೆ. ಈ ಲಾಟು ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರೊಡನೆ ವಾಸವಾಗಿದ್ದಾನೆ. ಅವನು ಹಿಂದೆ ಯಾರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ನೋ ಅದನ್ನು ಬಿಟ್ಟು ಓಡಿ ಬಂದು ಶ್ರೀರಾಮಕೃಷ್ಣ ಶರಣಾಗಿ ಅವರ ಜೊತೆ ಎಳೆಯಿದ್ದಾನೆ. ಶ್ರೀರಾಮಕೃಷ್ಣ ಉಪದೇಶಕ್ಕೆ ಅನುಸಾರವಾಗಿ ಧ್ಯಾನ ಜಪ ಆದಿಗಳಲ್ಲಿ ನಿರತನಾಗಿದ್ದಾನೆ. ಒಂದಾನೊಂದು ದಿನ ಪಂಚವಟಿಯಲ್ಲಿ ಅವನು ಧ್ಯಾನ ನಿರತನಾಗಿದ್ರೆ ಇಲ್ಲಿ ನಹಪತ್ಕಾರಿಯಲ್ಲಿ ಶಾರದಾಮಾತೆಯವರು ಅಲ್ಲಿಗೆ ಬಂದಿರ್ತಕ್ಕಂತಹ ಭಕ್ತಾದಿಗಳ ಚಪಾತಿ ನಡೆಸ್ತಾ ಇದ್ದಾರೆ. ಒಬ್ಬರೇ ನಡೆಸ್ತಾ ಇದ್ದಾರೆ ಚಪಾತಿಯನ್ನ. ಶ್ರೀರಾಮ್ ಆ ಪಂಚವಟಿಗೆ ಹೋದವರು ಲಾಟು ಯಾರ ನೆರವಿಗೋಸ್ಕರವೇ ಅಂತ ಬಂದವನೋ ಆ ಲಾಟು ಧ್ಯಾನ ಮಾಡ್ತಾ ಕುಳಿತಿದ್ದಾರೆ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತಕ್ಕಂಥ ಲವಲ ವಿಜಯ ಅವನಲ್ಲಿ ಉತ್ಪನ್ನವಾಗಿದೆ ಸಹಜವಾಗಿ, ಶ್ರೀರಾಮಕೃಷ್ಣದ ಸತ್ಸಂಗದ ಪರಿಣಾಮವಾಗಿ. ಆದರೆ ಇಲ್ಲಿ ಶಾರದಾದೇವಿಯವರು ಚಪಾತಿ ನಡೆಸ್ತಾ ಕಷ್ಟಪಟ್ಟಾ ಇದ್ದ ಇದ್ದುದನ್ನ ಶ್ರೀರಾಮಕೃಷ್ಣ ಕಂಡು ಅಲ್ಲಿಂದ ಮುಂದುವರಿದು ಆ ಪಂಚವಡಿಯಲ್ಲಿ ಈ ಲಾಟು ಧ್ಯಾನ ಮಗ್ನರಾಗಿರುವುದನ್ನು ಕಂಡು ಅವನನ್ನು ಎಬ್ಬಿಸಿ ಒಂದು ಮಾತನ್ನು ಹೇಳ್ತಾರೆ. ಏನೆಯ, ಯಾರ ಮೇಲೆ ನೀನು ಧ್ಯಾನ ಮಾಡ್ತಾ ಇದೆಯೋ ಆ ಇಷ್ಟ ದೇವತೆ, ಆ ನಿನ್ನ ಇಷ್ಟ ದೇವತೆಯಲ್ಲಿ ಕಷ್ಟಪಟ್ಟು ಚಪಾತಿ ಇರ್ತಾರೆ ಹೋಗಲು ಸಹಾಯ ಮಾಡ. ಆಧ್ಯಾತ್ಮಿಕ ಜೀವನ ಎಷ್ಟು ಸಹಜ, ಎಷ್ಟು ಸುಂದರ. ನಮ್ಮ ಜೊತೆಯಲ್ಲಿ ಇರತಕ್ಕಂತ ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ನಮ್ಮ ಇಷ್ಟ ದೇವತೆಯ ಒಂದೊಂದು ರೂಪ. ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವ ವಿಗ್ರಹದಿಂದ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು, ಯಾವ ವಿಗ್ರಹಕ್ಕೆ ನೈವೇದ್ಯಾದಿಗಳನ್ನು ಅಲಂಕಾರಾದಿಗಳನ್ನು ಮಾಡಿ ನಾವು ಪೂಜೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು, ಅದನ್ನೇ ನಾವು ಮನುಷ್ಯ ರೂಪದ ವಿಗ್ರಹಕ್ಕೆ ಆರಾಧನೆ ಅಂತಂದ್ರೆ ಅವರಿಗೆ ಸೇವೆ ಮಾಡುವುದರ ಮೂಲಕ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಸಾಧ್ಯ ಇದೆ. ಎಷ್ಟು ಸಹಜಕ್ಕೆ ತಂದಿದ್ದಾರೆ ನಮ್ಮ ಭಗವದ್ ಭಕ್ತಿ ಅಂತನ್ನೋದನ್ನ, ಮನುಷ್ಯರನ್ನ ದೇವರುಗಳನ್ನಾಗಿ ಭಾವಿಸಿ ನಾವಿನ್ನು ಆ ವಿಗ್ರಹದಲ್ಲಿ ದೇವರನ್ನು ಕಾಣದುಕೊಂಡೆ. ನಮ್ಮ ಮಾನವ ಸೋದರನ್ನ ಬಗೆಬಗೆಯಾಗಿ ತಿರಸ್ಕರಿಸಿ ಹಿಂಸಿಸಿ ತೊಂದರೆ ಕೊಟ್ಟು ನಾವಿನ್ನು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದುಂಟೆ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರಿಗೆ ಭಗವಂತನಲ್ಲಿ ಹೃತ್ಪೂರ್ವಕವಾದ ಭಕ್ತಿ ಇದೆಯೋ ಆತನಿಗೆ ರಾಜ ಹೆಂಡತಿ ದುಷ್ಟರು ಎಲ್ಲರೂ ಕೂಡ ವಶನಾಗಿ ಬಿಡ್ತಾರೆ. ಯಾಕೆಂತ ಹೇಳಿದ್ರೆ ಆ ದುಷ್ಟರಲ್ಲಿ ಆಗಲಿ ಆ ರಾಜರಲ್ಲೇ ಆಗಲಿ ಆ ಹೆಂಡತಿಯಲ್ಲೇ ಆಗಲಿ ಒಳಗಡೆ ಇರತಕ್ಕಂಥವನು ಯಾರು? ಉಪನಿಷತ್ತಾದಿಯಾಗಿ ಪ್ರತಿಯೊಂದು ಕೂಡ ಹೇಳ್ತಾ ಇದೆ, ಅದೇ ಭಗವತ್ ತತ್ವವೇ ಸಕಲವೂ ಆಗಿ ವ್ಯಕ್ತಗೊಂಡಿದೆ. ಕಠೋಪನಿಷತ್ತು ಹೇಳ್ತದೆ, ಅಗ್ನಿ ಅಂತ ಹೇಳ್ತಕ್ಕಂಥ ಒಂದು ವಸ್ತು ಎಲ್ಲಿದೆ ಎಲ್ಲಿಲ್ಲ, ಮನುಷ್ಯರ ಹೊಟ್ಟೆಯಲ್ಲಿ ವೈಶ್ವಾನರ ರೂಪದಿಂದ ಇದೆ. ಹಾಗೆಯೇ ಮರದ ಕೊರಡಿನಲ್ಲೂ ಕೂಡ ಇದೆ. ಒಂದು ಕೊರಡನ್ನು ಇನ್ನೊಂದು ಕೊರಡಿನ ಮೇಲೆ ಇಟ್ಟು ಹೀಗಿಡಿದಾಗ ಅಲ್ಲಿ ಅಗ್ನಿ ಉತ್ಪತ್ತಿಯಾಗುತ್ತೆ. ಹೀಗೆ ಅತ್ಯಂತ ಸೂಕ್ಷ್ಮ ಶಕ್ತಿಯಾದಂತಹ ಆ ಅಗ್ನಿಯ ತಿಳಿಸ್ತಕ್ಕಂಥದ್ದು ಪ್ರತಿಯೊಂದು ವಸ್ತುವಿನ ಒಳಗಡೆಯೂ ಕೂಡ ಹುಚ್ಚಿ ಅದೇ ರೂಪವೇ ಆಯಿತು. ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಅಗ್ನಿ ಇದೆ ಅಂತ ಹೇಳಿದರೆ ಅಗ್ನಿಯ ರೂಪ ಯಾವುದು, ಯಾವ್ಯಾವ ವಸ್ತು ಯಾವ್ಯಾವ ಆಕಾರದಲ್ಲಿ ಇದೆಯೋ ಅದೇ ಆಕಾರ ಆ ಅಗ್ನಿಗೆ. ಹಾಗೆ ಪ್ರತಿಯೊಂದು ವಸ್ತುವಿನ ಒಳಗಡೆಯೂ ಕೂಡ ಈ ವಾಯು ಅತ್ಯಂತ ಸೂಕ್ಷ್ಮವಾದಂತಹ ವಾಯು ಸೇರಿಕೊಂಡಿರೋದ್ರಿಂದ ವಾಯುವಿನ ರೂಪ ಯಾವುದು, ಯಾವ್ಯಾವ ವಸ್ತುವಿಗೆ ಯಾವ್ಯಾವ ಆಕಾರ ಇದೆಯೋ ಆಯಾಯ ರೂಪ ಆ ವಾಯುವಿಗೆ. ಹಾಗೆಯೇ ಚೈತನ್ಯ ಸ್ವರೂಪನಾದಂತಹ ಪರಮಾತ್ಮ ಅಥವಾ ಭಗವತಿ ಅವಳು ಈ ಎಲ್ಲವೂ ಆಗಿದ್ದಾಳೆ ಅಂತ ಹೇಳಿದ್ರೆ ಈ ಎಲ್ಲ ರೂಪಗಳಿಂದ ಒಳಗಡೆ ಇರ್ತಕ್ಕಂಥವಳು ಅವಳೇ ಅಂತನ್ನುವ ತೀರ್ಮಾನ. ಶ್ವೇತಾಶ್ವತ ಉಪನಿಷತ್ ಏನ್ ಹೇಳ್ತದೆ, ಗಂಡು ಅವನೇ, ಹೆಣ್ಣು ಅವನೇ, ಮುದುಕನೂ ಅವನೇ, ಮಕ್ಕಳು ಅವನೇ. ಆದ್ರಿಂದ ನಾವು ಎಲ್ಲೆಲ್ಲೂ ಇರತಕ್ಕಂತಹ ಆ ಚೈತನ್ಯ ಸ್ವರೂಪನಾದ ಪರಮಾತ್ಮನನ್ನ ಕೃತ್ಯೂರೂಪವಾಗಿ ಪ್ರೀತಿಸಿದ್ದೆ ಆದರೆ ಅವರೆಲ್ಲರೂ ನಮ್ಮ ಕಡೆಗೆ ಒಲಿಯಲೇಬೇಕು. ಆದರೆ ಆ ಭಗವಂತನನ್ನು ನಾವು ಪ್ರಾಮಾಣಿಕವಾದ ಭಾವದಿಂದ ಪೂಜಿಸಿದ್ದಾದ್ರೆ, ಧ್ಯಾನ ಮಾಡಿದ್ದಾದ್ರೆ ಆ ಭಗವದ್ ಅಂಶ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮುಖದಲ್ಲಿ ವ್ಯಕ್ತವಾಗುವುದಕ್ಕೆ ಪ್ರಾರಂಭ ಆಗುತ್ತೆ. ಯದ್ಭಾವಂ ತದ್ಭವತಿ, ಆ ದಂಗಿ ಕಳೆ ಅಂತ ಹೇಳ್ತಕ್ಕಂಥದ್ದು ಮುಖದಲ್ಲಿ ವ್ಯಕ್ತವಾದಾಗ ಯಾರಾದರೂ ಒಂದು ಕ್ಷಣ ಹೀಗೆ ನಿಂತು ಏನಪ್ಪ ಇದು ಅಂತನೋ ಒಂದು ಭಾವನೆ ಬರೋದಕ್ಕೆ ಸಾಧ್ಯ ಇದೆ. ತೊಂದರೆ ಪಟ್ಕೊಂಡು ಆಧ್ಯಾತ್ಮಿಕ ಸಾಧನೆ ಮಾಡಿದಂತಹ ಭಕ್ತ ಮಹಾದೇವಿ, ಮೀರಾಬಾಯಿ ಮೊದಲಾದಂತಹ ಅನೇಕ ಮಹಿಳೆಯರನ್ನ ನಾವು ನೋಡಿದ್ರು. ಕೊನೆಗೆ ಎಲ್ಲರೂ ಕೂಡ ಅವರಲ್ಲಿ ಆವಿರ್ಭಾವಗೊಂಡಂತಹ ದೈವಿಕತೆಯನ್ನು ಕಂಡು ಪರಿವರ್ತನೆ ಹೊಂದಿದ್ದನ್ನ ನಾವು ನೆನಪಿಸಿಕೊಳ್ಬೇಕು. ಆದ್ದರಿಂದ ಶ್ರೀರಾಮಕೃಷ್ಣ ಹೇಳಿದಂತಹ ಮಾತು ಇಲ್ಲಿ ಎಷ್ಟು ಅದ್ಭುತವಾಗಿದೆ, ಅವರೆಲ್ಲ ನಮ್ಮ ಕಡೆಗೆ ಒಲಿದುಕೊಳ್ತಾರೆ. ಈ ಮಾತಿನಿಂದ ಮಾಸ್ಟರ್ನ ಚಿಂತಾಗ್ನಿಯ ಮೇಲೆ ನೀರನ್ನು ಚಿಂತಿಸಿದಂತಾಯಿತು ಅಂತ ಅವನೇ ಬರ್ಕೊಳ್ತಾನೆ. ಈಗ ಸಮಾಧಾನ ಆಯ್ತು ಅವನಿಗೆ. ಆಗ ಇದುವರೆಗೆ ಭಾವಿಸ್ತಾ ಇದ್ದ ಬೇಕಾದ್ರೆ ಅವಳು ಆತ್ಮಹತ್ಯೆ ಮಾಡಿಕೊಳ್ಳಿ, ಅದಕ್ಕೆ ನಾನು ಏನ್ ಮಾಡಲಾರಂತ ಅಂತ ಭಾವಿಸ್ತಾ ಇದ್ದ. ಶ್ರೀರಾಮಕೃಷ್ಣ ಹತ್ರ ಹೇಳಿದ್ರಲ್ಲ, ಆಗ್ಲಿ ಇನ್ನೇನ್ ಮಾಡೋದು, ಅವಳೇನಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಮಾಡ್ಕೊಳ್ಳಿ ಅಂತ ಇದೇ ಇದೇ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ರೆ ಶ್ರೀರಾಮಕೃಷ್ಣ ಈ ಒಂದು ಸಾಂತ್ವನದ ವಾಕ್ಯವನ್ನು ಹೇಳಿದಾಗ ಅವನ ಚಿಂತಾಗ್ನಿಯ ಮೇಲೆ ನೀರು ಚಿಮುಕಿಸಿದಂತೆ ಶಾಂತವಾಯಿತು ಅಂತ ಅವನು ಬರ್ಕೊಳ್ತಾನೆ. ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣಿಗೆ ಹೇಳ್ತಾನೆ, ಸಂಸಾರ ಬಹಳ ಭಯಂಕರ, ಸಂಸಾರ ಬಹಳ ಭಯಂಕರ ಅಂತ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣಿಗೆ ಹೇಳ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ಅದಕ್ಕೆ ಏನ್ ಹೇಳ್ತಾರೆ, ಭಕ್ತರನ್ನು ಉದ್ದೇಶಿಸಿ ಹೇಳ್ತಾರೆ. ಇದಕ್ಕಾಗಿಯೇ ಚೈತನ್ಯ ದೇವ ನಿತ್ಯಾನಂದನಿಗೆ ಹೇಳಿದ್ದು, ತಮ್ಮ ಕೇಳು, ಸಾಂಸಾರಿಕ ಪ್ರವೃತ್ತಿಯುಳ್ಳ ಜೀವರಿಗೆ ಮುಕ್ತಿ ದೊರಕುವ ಹಾಗೆಯೇ ಇಲ್ಲ ಅಂತ. ನೋಡಿ ಪುನಃ ಇದು ಗಡಿಬಿಡಿ ಮಾಡ್ತದೆ, ನಮ್ಮನ್ನ ಗಡಿಬಿಡಿಗೊಳಿಸ್ತದೆ. ಸಂಸಾರ ಭಯಂಕರ ಅಂತ ಮಾಸ್ಟರ್ ಮಾಷೆ ಹೇಳಿದೆ. ಅದನ್ನು ಒಪ್ಪಿಕೊಂಡು ಶ್ರೀರಾಮಕೃಷ್ಣ ನಿತ್ಯಾನಂದರ ಉದಾಹರಣೆ ಕೊಟ್ಟು, ಚೈತನ್ಯ ದೇವನ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ, ಸಾಂಸಾರಿಕ ಪ್ರವೃತ್ತಿ ಉಳ್ಳವರಿಗೆ ಭಗವತ್ ಸಾಕ್ಷಾತ್ಕಾರ ದೊರಕುವ ಹಾಗೆ ಇಲ್ಲ, ಮುಕ್ತಿ ದೊರಕುವ ಹಾಗೆ ಇಲ್ಲ ಅಂತ ಹೇಳ್ಬಿಟ್ರು. ಹಾಗಿರುವಾಗ ಗೃಹಸ್ಥರಾದಂತಹ ನಮಗೆ ಏನು ಉತ್ತರ ಸಿಕ್ಕಿದಾಗಾಯ್ತೀಗ? ಅಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಹೇಳ್ಬಹುದು. ಮಾಸ್ಟರ್ ಮಹರ್ಷಿ ಏನೋ ಹೇಳ, ಸಂಸಾರ ಬಹಳ ಭಯಂಕರ ಅಂತ ಎಷ್ಟು ಜನ ಹೇಳಬಲ್ರು ಇದನ್ನ? ಯಾತಕ್ಕೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಒಳ್ಳೊಳ್ಳೆಯ ಕುಟುಂಬಗಳಲ್ಲಿ ಕಾದಿಸ್ತಿವೆ. ಯಾವುದೇ ಬಗ್ಗೆ ತಕರಾರು ಇಲ್ಲದೇ ಶಾಂತವಾಗಿರ್ತಕ್ಕಂಥ ಕುಟುಂಬಗಳು ಹಲವಾರು ಇವೆ. ಹಾಗಿರುವಾಗ ಸಂಸಾರ ಭಯಂಕರ ಅಂತ ಹೇಳಿರೋದು, ಅದೆಲ್ಲೋ ಕೆಲವು ಜನ ಪುಣ್ಯಾತ್ಮರಿಗೆ ಮಾತ್ರ ಆತರ ಇದೆ. ಶ್ರೀರಾಮಕೃಷ್ಣ ಒಂದ್ ಕಡೆ ಹೇಳ್ತಾರೆ, ಭಗವಂತನ ಅನುಗ್ರಹದಿಂದಲೇ ಕೆಲವು ಒಳ್ಳೊಳ್ಳೆಯ ಸಂಸಾರಗಳು ಅದರಲ್ಲಿ ಇರುತ್ತವೆ ಅಂತ. ಆದ್ರೆ ಸಾಮಾನ್ಯವಾದ ಅನುಭವ ಏನಪ್ಪಾ ಅಂದ್ರೆ ಸಂಸಾರ ಭಯಂಕರವೇ. ಒಂದು ವೇಳೆ ಯೋಗದ ದೃಷ್ಟಿಯಿಂದ ಯೋಗಿಗಳ ದೃಷ್ಟಿಯಿಂದ ಹೇಳ್ತು ಅಂತ ಹೇಳಿದ್ರೆ ಆ ಅತ್ಯಂತ ಅನುಕೂಲಕರವಾದಂತಹ ಕುಟುಂಬವು ಕೂಡ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಭಯಂಕರವೇ. ಯಾತಕ್ಕೆ ಅಂತ ಹೇಳಿದ್ರೆ ಅನುಕೂಲ ಜಾಸ್ತಿ ಆದಷ್ಟು ಮೋಹ ಜಾಸ್ತಿ ಬೆಳೀತದೆ. ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳನ್ನೇ ಹಂಚಿಕೊಂಡಿರುತ್ತೆ ಅವ್ರ ಮನಸ್ಸು. ಇನ್ನು ಭಗವಂತನ ಕಡೆ ಹೇಗೋಗುತ್ತೆ? ಆದ್ರಿಂದ ಅದು ಒಂದು ರೀತಿಯಲ್ಲಿ ಭಯಂಕರವೇ. ಆದ್ರಿಂದ ಕೊನೆಗೆ ನೋಡಿದ್ರೆ ಭಯಂಕರವೇ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲಿಯವರೆಗೆ ಸಾಂಸಾರಿಕ ಪ್ರವೃತ್ತಿ ಇರುತ್ತದೋ ಅಲ್ಲಿಯವರಿಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ. ಈ ಮಾತನ್ನು ಮತ್ತೆ ನಾವು ಚೆನ್ನಾಗಿ ಆಲೋಚನೆ ಮಾಡಿಕೊಳ್ಬೇಕು. ಗೃಹಸ್ಥರಾದರು ಅಂತ ಹೇಳಿದ ತಕ್ಷಣ ಅವರು ಸಾಂಸಾರಿಕ ಪ್ರವೃತ್ತಿ ಉಳ್ಳವರು ಅಥವಾ ಅವರು ಪ್ರಾಪಂಚಿಕರು ಅಂತ ತಿಳಿಬಿಡೋದಕ್ಕಾಗುದಿಲ್ಲ. ಸಂಸಾರದಲ್ಲಿ ಇದ್ಕೊಂಡು ಕೂಡ ಅತ್ಯಂತ ಉನ್ನತ ಮಟ್ಟದ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿದಂತಹ ಜನ ಇವತ್ತಿಗೂ ಇದ್ದಾರೆ. ಸಾಂಸಾರಿಕ ಪ್ರವೃತ್ತಿ ಅವರಿಗೆ ಇಲ್ಲಿದ್ರಾಯ್ತು. ಸಂಸಾರ ಇದ್ರೂ ಕೂಡ ಸಾಂಸಾರಿಕ ಪ್ರವೃತ್ತಿ ಅಲ್ಲಿ ಒಳಗಡೆ ಇದ್ದೇ ಹೋಗ್ತಾಯ್ತು. ಅದನ್ನ ಧ್ಯಾನದ ಮೂಲಕ, ಜಪದ ಮೂಲಕ, ಪಾರಾಯಣದ ಮೂಲಕ, ಭಕ್ತಿಯ ಮೂಲಕ, ಸತ್ಸಂಗದ ಮೂಲಕ ಬೆಳೆಸ್ಕೊಳ್ಬಹುದು. ಯಾರಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಾದರೂ ಕೂಡ ಭಗವದ್ ಭಕ್ತಿಯೋ ಅಥವಾ ಯೋಗದ ಬುದ್ಧಿಯೋ ಇತ್ತು ಅಂತ ಹೇಳಿದ್ರೆ, ಪಾರಮಾರ್ಥಿಕ ಬುದ್ಧಿ ಇತ್ತು ಅಂತ ಹೇಳಿದ್ರೆ ಅದನ್ನು ಖಂಡಿತವಾಗಿ ಜಾತ್ಯೋಲ್ಯಮಾನಗೊಳಿಸಿಕೊಳ್ಬಹುದು. ಶ್ರೀರಾಮಕೃಷ್ಣ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಸಣ್ಣ ಒಂದು ಕಿವಿ, ಅದನ್ನ ಉರಿಸಿ ದೊಡ್ಡದಾದ ಅಗ್ನಿಯನ್ನಾಗಿ ಮಾಡಬೇಕಾಗಿದೆ, ಪ್ರಜ್ವಲಿಸುವ ಅಗ್ನಿಯನ್ನಾಗಿ ಮಾಡಬೇಕಾಗಿದೆ. ಹೇಗೆ ಮಾಡೋದು? ದೊಡ್ಡ ದೊಡ್ಡ ಕಟ್ಟಿಗೆನ ಹಾಕ್ಬಿಟ್ರೆ ಏನಾಗ್ತದೆ? ಅದಕ್ಕೆ ಬೆಂಕಿ ತಲ್ಲಿ ಅದು ದೊಡ್ಡದ ಉರಿತದೆ. ಆದ್ರಿಂದ ಆ ಕಿವಿಯ ಮೇಲೆ ಕಟ್ಟಿಗೆ ಹಾಕಿಬಿಟ್ಟು ಆರಿ ಹೋಗ್ತದೆ. ಹಾಗಾದ್ರೆ ಆ ಕಿವಿಯನ್ನು ದಗುದಗಿಸುವ ಅಗ್ನಿಯನ್ನಾಗಿ ಹ್ಯಾಕ್ ಮಾಡೋದು? ಮೊದಲು ಒಂದ್ ಸ್ವಲ್ಪ ಹತ್ತಿ ಕೊಳೆಗಳನ್ನ ಹಾಕ್ಬೇಕು, ಆಮೇಲೆ ತೆಂಗಿನಕಾಯಿ ಜುಂಗು ಹಾಕ್ಬೇಕು, ಆಮೇಲೆ ಸಣ್ಣ ಸಣ್ಣ ಕಡ್ಡಿಗಳನ್ನ ಹಾಕ್ಬೇಕು, ಅದು ಉರಿತಾ ಇದೆ. ಆಮೇಲೆ ಸ್ವಲ್ಪ ದಪ್ಪದ ಕಟ್ಟಿಗೆಯನ್ನು ಹಾಕ್ಬೇಕು, ಆಮೇಲೆ ಇನ್ನೂ ದಪ್ಪದ ತೊಲೆಗಳನ್ನೇ ತಂದು ಹಾಕ್ಬಹುದು. ಆಗ ಕಡುಬಗಿಸಿ ಉರಿತಾ ಇರ್ತದೆ. ಆಮೇಲೆ ನೀವು ಬಾಳೆದಿಂದನ್ನು ಕೂಡ ತಂದು ಹಾಕಿ, ಅದು ಕೂಡ ಹೋಗ್ಬಿಡ್ತದೆ. ಭಕ್ತಿ ಅಂತ ಹೇಳ್ತಕ್ಕಂಥದ್ದು, ಈ ಪಾರಮಾರ್ಥಿಕತೆ ಅಂತ ಹೇಳ್ತಕ್ಕಂಥದ್ದು ಮೊದಲು ಮೊದಲು ಈ ಕಿವಿಯಂತೆ ಇರುತ್ತದೆ. ಅದರ ಧ್ಯಾನದ ಮೂಲಕ, ಜಪದ ಮೂಲಕ, ಸಾಧನೆಯ ಮೂಲಕ, ಪಾರಾಯಣದ ಮೂಲಕ, ಸತ್ಸಂಗದ ಮೂಲಕ ಮೆಲ್ಲಿಗೆ ಬೆಳೆಸಿಕೊಳ್ಬೇಕು. ಯಾವಾಗ ಅದು ಜಾಜ್ವಲ್ಯಮಾನವಾಗಿ ಉರಿತದೋ ಆಗ ನೀವು ಯಾವ ಯಾವ ಪ್ರಾಪಂಚಿಕ ವ್ಯಕ್ತಿಗಳಿದ್ದಾರೋ ಅವ್ರ ಜೊತೆಲೂ ಕೂಡ ಮಾತನಾಡಿ, ಅವ್ರ ಜೊತೆ ವ್ಯವಹರಿಸಿದ್ರು ಕೂಡ ಅವರೇ ಸುಟ್ಟು ಹೋದಾರೆ ದಿನ, ನೀವೇನು ಕೆಟ್ಟೋದಿಲ್ಲ. ಅದಕ್ಕೋಸ್ಕರ ಈ ಮಾತನ್ನ ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಸಾಂಸಾರಿಕ ಪ್ರವೃತ್ತಿ ಉಳ್ಳ ಜೀವರಿಗೆ ಮಾತ್ರ ಮುಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದೀನ. ಸಂಸಾರ ಕಟ್ಕೊಂಡವರೆಲ್ರಿಗೂ ಮುಕ್ತಿ ಇಲ್ಲ ಅಂತ ಹೇಳಿಲ್ಲ. ಸಂಸಾರ ಕಟ್ಕೊಳ್ತಕ್ಕಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ತೊಂದರೆಗೆ ಕಾರಣವಲ್ಲ. ಆದ್ರೆ ಅವರಿಗೆ ಪಾರಮಾರ್ಥದ ಬುದ್ಧಿ ಇರಬೇಕು, ಮತ್ತು ಮತ್ತು ಅದನ್ನು ಬೆಳೆಸಿಕೊಳ್ತಕ್ಕಂಥ ಬುದ್ಧಿ ಇರಬೇಕು, ಪ್ರಯತ್ನ ಇರಬೇಕು, ಅದು ಬಹಳ ಮುಖ್ಯ. ಆ ಮಾತನ್ನು ಶ್ರೀರಾಮಕೃಷ್ಣ ಬೇರೆ ಕಡೆಯಲ್ಲಿ ಹೇಳಿದ್ದಾರೆ, ಅದನ್ನು ಈಗ ಕಾಲೋಚಿತವಾಗಿ ನಾನು ಹೇಳಿದೆ ಅಷ್ಟೇ. ಅಷ್ಟಕ್ಕೆ ಆ ಮಾತು ಮುಗಿಯಿತು. ಬೇರೊಂದು ದಿನ ಪರಮಹಂಸರು ಮಾಸ್ಟರಿಗೆ ಏಕಾಂತದಲ್ಲಿ ಒಂದು ಮಾತನ್ನು ಹಿಂದೆ ಹೇಳಿದ್ರು, ಭಗವಂತನಲ್ಲಿ ಶುದ್ಧ ಭಕ್ತಿ ಗಳಿಸಿಕೊಳ್ಳದೆ ಇದ್ದರೆ ಮುಕ್ತಿ ದೊರಕುವ ಹಾಗೆಯೇ ಇಲ್ಲ. ಆದರೆ ಭಗವಂತನ ಸಾಕ್ಷಾತ್ಕಾರ ಪಡೆದು ಸಂಸಾರದಲ್ಲಿ ಇದ್ರೆ ಹೆದರಿಕೊಳ್ಳಬೇಕಾಗಿಲ್ಲ. ಆಗಾಗ ನಿರ್ಜನ ಪ್ರದೇಶದಲ್ಲಿ ಇದ್ದು ಸಾಧನೆ ಮಾಡಿ ಶುದ್ಧ ಭಕ್ತಿ ಗಳಿಸಿಕೊಂಡದೇ ಆದರೆ ಸಂಸಾರದಲ್ಲಿ ಇದ್ದರೂ ಹೆದರಿಕೊಳ್ಳಬೇಕಾಗಿಲ್ಲ. ಚೈತನ್ಯ ದೇವರಿಗೆ ಸಂಸಾರಸ್ಥ ಭಕ್ತರು ಇದ್ದರು, ಅವರು ಸಂಸಾರದಲ್ಲಿ ಹೆಸರಿಗೆ ಮಾತ್ರ ಇರುತ್ತಿದ್ದರು, ಅನಾಸಕ್ತರಾಗಿ ಇರುತ್ತಿದ್ದರು. ಇಷ್ಟು ಮಾತುಗಳನ್ನ ನಾವು ಓದ್ಬಿಟ್ಟು ಮುಂದಿನ ಮಾತಿಗೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಹೇಳಿರ್ತಕ್ಕಂಥ ಎಷ್ಟು ಅಂಶ ಎಲ್ಲ ನಮ್ಗೆ ಅರ್ಥವಾಗದೆ ಹೊರಟೋಗ್ಬಿಡ್ತದೆ. ಭಗವಂತನಲ್ಲಿ ಶುದ್ಧ ಭಕ್ತಿ ಗಳಿಸಿಕೊಳ್ಳದೆ ಇದ್ರೆ ಮುಕ್ತಿ ದೊರೆತ ಹಾಗೆ ಇಲ್ಲ ಅಂತ ಹೇಳಿದ್ರು. ಇದು ನಿಜವೇ ನಿಜ. ಶುದ್ಧ ಭಕ್ತಿ ಗಳಿಸಿಕೊಳ್ಳೋದಕ್ಕೆ ಸನ್ಯಾಸಿಗಳೇ ಆಗ್ಬೇಕು ಅಂತ ಏನು ಹೇಳಿಲ್ಲ ಅವರು. ಯಾರು ಬೇಕಾದರೂ ಮಾಡಿಕೊಳ್ಬಹುದು. ಆದರೆ ಭಗವಂತನ ಸಾಕ್ಷಾತ್ಕಾರ ಪಡೆದ ಮೇಲೆ ಸಂಸಾರದಲ್ಲಿ ಇದ್ರೆ ಹೆದರಿಕೊಳ್ಳಬೇಕಾಗಿಲ್ಲ. ಅಂತ ಅವರೇನೋ ಹೇಳಿದ್ರು. ಎಲ್ಲರೂ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡೇ ಸಂಸಾರಕ್ಕಾಗಿ ಇಳಿತಾರೇನೋ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡೇ ಮದುವೆ ಮಾಡ್ಕೊಡ್ತಾರೇನೋ, ಹಾಗೇನಾದ್ರೂ ಸಾಧ್ಯ ಹೀಗೆಯೇ. ಆದರೆ ಸಾಧ್ಯ ಆಗಬೇಕು ಅಂತಕ್ಕಂಥದ್ದು ಶ್ರೀರಾಮಕೃಷ್ಣರ ಅಭಿಪ್ರಾಯ. ಇದನ್ನು ನಾವು ಮರೆಯಬಾರದು. ನಮ್ಮ ಯುವ ಜನತೆ ಇಂದು ಎಚ್ಚರಿಕೆಯಾಗಿ ಜೀವನವನ್ನು ನಡೆಸ್ತಾ ಇದೆ. ಹಿಂದೂ ಶಾಸ್ತ್ರದಲ್ಲಿ 8ನೇ ವಯಸ್ಸಿಗೆ ಉಪನಯನ, ಗಾಯತ್ರಿ ಜಪ, ಅಧ್ಯಯನ, ಬ್ರಹ್ಮಚರ್ಯ ಪರಿಪಾಲನೆ 8ನೇ ವಯಸ್ಸಿಗೆ ಪ್ರಾರಂಭ ಆಧ್ಯಾತ್ಮಿಕ ಜೀವನ. ಮದುವೆ ಆಗೋದು 30ನೇ ವಯಸ್ಸಿಗೆ ಅಂತ ಇಟ್ಕೊಳ್ಳಿ. 8ನೇ ವಯಸ್ಸಿನಿಂದ 30ನೇ ವಯಸ್ಸಿಗೆ ಸುಮಾರು ಎಷ್ಟು ವರ್ಷ ಆಯ್ತು? 22 ವರ್ಷ ಆಯ್ತು. 2 ಸತಿ ಸಾಕ್ಷಾತ್ಕಾರ ಮಾಡ್ಕೋಬಹುದು. ಕೇವಲ 11 ವರ್ಷಕ್ಕೆ ಒಂದ್ಸರಿ ಸಾಕ್ಷಾತ್ಕಾರ ಮಾಡ್ಕೊಡ್ತೀನಿ ಅಂತ ಹೇಳಿ ಹೊರಟು ಸುಮಾರು 5-6 ವರ್ಷ ನಾವು ಕಷ್ಟಪಟ್ಟದ್ದೇ ಆದ್ರೆ, ಅದೇ ಭಾವದಲ್ಲಿ ಇದ್ದದ್ದೇ ಆದ್ರೆ ಸಾಕ್ಷಾತ್ಕಾರ ಸ್ವದಸ್ಸಿದ್ದ. ಅದೇ ಮಾಸ್ಟರ್ ಮಹಾಶಯ ಇದೆ ಅಂತ ಹೇಳಿದ್ದ ಮಾತನ್ನ, ಜೀವನ ಇಡೀ ಸಾಧನೆ ಮಾಡಬೇಕೆ ಭಗವಂತ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದ್ರೆ ಅಂತ. ಯಾರಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನ ಇರೋದಿಲ್ವೋ ಅವರು ಜೀವನ ಇಡೀ ಮಾಡಿದ್ರು ಇಲ್ಲ, ಮುಂದಿನ ಜನ್ಮವೂ ಬೇಕಾಗಬಹುದು. ಆದರೆ ಅತ್ಯಂತ ಪ್ರಾಮಾಣಿಕವಾದ ಭಾವದಿಂದ ಅಂದರೆ ತನುಮನದಿಂದ ಭಗವಂತನನ್ನೇ ಬಯಸಿದ್ದೇ ಆದ ಪಕ್ಷದಲ್ಲಿ ಕೇವಲ 5-6 ವರ್ಷ. ಸ್ವಾಮಿ ಬ್ರಹ್ಮಾನಂದರು ಅವರ ಬಳಿಕೆ ಅವರಿಂದ ಮಂತ್ರ ದೀಕ್ಷೆಯನ್ನು ಪಡೆದಂತವರು ಒಂದೆರಡು ತಿಂಗಳಲ್ಲೇ ಬಂದ್ಬಿಟ್ಟು, ಮಹಾರಾಜ್ ಏನು ಆಗ್ಲಿಲ್ವಲ್ಲ ನಮಗೆ ಅಂತ ಕೇಳಿದ್ದಕ್ಕೆ ಒಂದ್ ಸ್ವಲ್ಪ ಬೇಸರಗೊಂಡು ಅವ್ರು ಹೇಳ್ತಾರೆ, ಒಂದು 3 ವರ್ಷವಾದರೂ ಕೂಡ 10,000 ಜಪ ಮಾಡಿದೇನೆ, ನನ್ನ ಬಳಿ ಬರಲೇಬೇಡಿ. ಒಂದು 3 ವರ್ಷವಾದರೂ ಕೂಡ 10,000 ಜಪ ಮಾಡಿದ ಮೇಲೆ ನನ್ನ ಬಳಿಗೆ ಬರುವ ಕೆಲಸವೇ ಇರುವುದಿಲ್ಲ. ಅವರಿಗೆ ಅರ್ಥವಾಗ್ತದೆ. ಕೇವಲ 3 ವರ್ಷಗಳಲ್ಲಿ ಆಧ್ಯಾತ್ಮಿಕ ಅನುಭವ ಅಂತಿರ್ತಕ್ಕಂಥದ್ದನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋ ಅಭಿಪ್ರಾಯವನ್ನು ಅವರು ಪಟ್ಟಿದ್ದಾರೆ. ಇಲ್ಲಿ 8ನೇ ವರ್ಷದಿಂದ 30ನೇ ವರ್ಷದವರೆಗೆ ಅಂದರೆ ಸುಮಾರು 22 ವರ್ಷದವರೆಗೆ ಕೇವಲ ಜಪ, ಧ್ಯಾನ, ಪಾರಾಯಣ, ಅಧ್ಯಯನ, ಹುಡುಗರು ಹುಡುಗಿಯರನ್ನ ರೇಕ್ಷಿಸೋದು, ಹುಡುಗಿಯರು ಹುಡುಗರ ಕಡೆಗೆ ನೋಡೋದು ಇತ್ಯಾದಿ ಈ ಜೀವನವನ್ನು ಯಾರು ಹೇಳ್ಕೊಟ್ಟಿದ್ರು? ಯಾವ ಋಷಿಮುನಿಗಳು ಹೇಳ್ಕೊಟ್ಟಿದ್ರು? ಯಾವ ಹಿಂದೂ ಶಾಸ್ತ್ರ ಹೇಳ್ಕೊಟ್ಟಿದೆ? ಆ ಬಗೆಯ ಒಬ್ಬ ಸದ್ಗ್ರಸ್ತನಲ್ಲಿರತಕ್ಕಂತಹ ಗುಣವೂ ಅಲ್ಲ. ಒಬ್ಬ ಗ್ರಹಸ್ಥ ಕೂಡ ಅವನು ದೊಡ್ಡ ಸಂತ. ಸದ್ಗ್ರಹಸ್ಥನಾಗಿದ್ದ ಪಕ್ಷದಲ್ಲಿ ಅವನು ದೊಡ್ಡ ಸಂತ. ಆದರೆ ಈ ಬಗೆಯ ಲಜ್ಜೆಗೇರಿ ಜೀವನವನ್ನು ನಡೆಸತಕ್ಕಂತಹ ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ಬಂದುಬಿಟ್ಟು ಏಕಾಗ್ರತೆ ಬೇಕು, ಸಾಧನೆ ಮಾಡಬೇಕು, ರಾಜಯೋಗ ಮಾಡಬೇಕು ಅಂತ ಹೇಳಿಬಿಟ್ರೆ ಹೇಗೆ ಸಾಧ್ಯ ಆಗುತ್ತೆ? ಮನಸ್ಸೆಲ್ಲ ಕಲುಷಿತವಾಗಿರೋದಲ್ಲದೆ ಚದರಿ ಹೋಗಿಬಿಟ್ಟಿರ್ತದೆ. ಅದನ್ನು ಏಕಾಗ್ರಗೊಳಿಸಬೇಕು. ಏಕಾಗ್ರತೆ ಏಕಾಗ್ರತೆಯ ತುದಿಯಲ್ಲೇ ಸಾಕ್ಷಾತ್ಕಾರ ಇರೋದು. ಹಾಗಿರುವಾಗ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಸಂಸಾರದಲ್ಲಿದ್ದರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಸಾಕ್ಷಾತ್ಕಾರ ಮಾಡಿಕೊಂಡೇ ಸಂಸಾರವನ್ನು ಹೋಗೋರು ಯಾರು ಅಂತ ಪ್ರಶ್ನೆ ಬರ್ತದೆ. ಆದರೆ ಈ ಸಂದರ್ಭದಲ್ಲಿ ನಾವು ಅರಿತುಕೊಳ್ಬೇಕಾಗುತ್ತೆ, ಓಹೋ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೇನೆ ನಾವು ಮದುವೆ ಮಾಡಿಕೊಳ್ಬೇಕಾಗುತ್ತೆ. ಇವತ್ತಿನ ಜನ ಎಷ್ಟೋ ಜನ ಸರಿಯಾದ ಒಂದು ಉದ್ಯೋಗವನ್ನು ಮಾಡಿಕೊಂಡು ಸರಿಯಾದ ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ಮೊದಲೇನೇ ಮದುವೆ ಮಾಡಿಕೊಂಡು ಆಮೇಲೆ ಆ ಹೆಂಡತಿಯನ್ನ ಬೋಳು ಹೊಯ್ಕೊಂಡು ಮಾವಂದರನ್ನ ಹೆಂಡೋದಕ್ಕೆ ಶುರು ಮಾಡ್ತಾರೆ. ಹೆಂಡತಿಯನ್ನ ಪಡೆದು ಮಾವಂದರನ್ನ ಹೆಂಡೋದಕ್ಕೆ ಶುರು ಮಾಡ್ತಾರೆ. ಇಂತಹ ಒಂದು ದೀನಾವಸ್ಥೆ ಇವತ್ತು ಇರುವಾಗ ಇನ್ನು ಭಗವಂತನ ಸಾಕ್ಷಾತ್ಕಾರ ಪಡೆದು ಆ ಶಾಂತಿಯುಕ್ತವಾದಂತಹ ಜೀವನ ನಡೆಸತಕ್ಕಂತಹ ಸಾಮರ್ಥ್ಯ ಇರುವವರು ಯಾರಿದ್ದಾರೆ? ಆದ್ರೆ ಒಂದಲ್ಲ ಒಂದು ದಿನ ಈ ವಚನ ವೇದ ಅಂತ ಹೇಳ್ತಕ್ಕಂತಹದ್ದು, ಅಥವಾ ಇಂಗ್ಲಿಷ್ ಅಲ್ಲಿ ದಿ ಗಾಸ್ಪೆಲ್ ಆಫ್ ಶ್ರೀ ರಾಮಕೃಷ್ಣ ಅಂತ ಹೇಳ್ತಕ್ಕಂತಹದ್ದು, ಬಂಗಾಳಿಯಲ್ಲಿ ರಾಮಕೃಷ್ಣ ವಚನ ಅಮೃತ ಅಂತ ಹೇಳ್ತಕ್ಕಂತಹದ್ದು, ಜನಸಾಮಾನ್ಯರೆಲ್ಲರ ಹೃದಯಕ್ಕೆ ತಟ್ಟಿ ಅವರೆಲ್ಲರೂ ಕೂಡ ಸಾಧನೆಯಲ್ಲಿ ಮಗ್ನರಾಗಿ ಋಷಿ ಸದೃಶ ವ್ಯಕ್ತಿಗಳಾದ ಮೇಲೆಯೇ ಮದುವೆ ಆಗಬೇಕು, ಅರಿತು ಮದುವೆ ಆಗಬೇಕು. ಆ ಅರಿತು ಮದುವೆ ಆದಾಗ ಬರಮಾಡಿಕೊಳ್ತಕ್ಕಂತಹ ಆ ಪತ್ನಿಯನ್ನ ಯಾವ ಒಂದು ಭಾವದಲ್ಲಿ ಸ್ವಾಗತಿಸ್ತಾನೆ ಅವನು, ಅದ್ಭುತವಾದ ಕಲ್ಪನೆ ಅದು. ಆಲೋಚನೆ ಮಾಡ್ಬೇಕು ನಾವು. ಶ್ರೀರಾಮಕೃಷ್ಣರು ಕೂಡ 23ನೇ ವಯಸ್ಸಿಗೆ ಅವರು ಮದುವೆ ಆದದ್ದು 5 ವರ್ಷದ ಹುಡುಗಿಯನ್ನ. ಆ ಹುಡುಗಿಯೇ ಅಂತ ನೋಡಿಗೆ ತಮಗೊಂದು ವಿವಾಹ ಆಗಿದೆ ಅಂತ ಬುದ್ಧಿ ಬರುವ ವೇಳೆಗೆ ಇವರು ಋಷಿಗಳಾಗಿ ನಿರ್ಮಾಣ ಆಗಿ ಆಗಿತ್ತು. ನಿರ್ವಿಕಲ್ಪ ಸಮಾಧಿಯನ್ನು ಪಡೆದು ಮಹರ್ಷಿಗಳಾಗಿ ಅವರು ಮೆರೀತಾ ಇತ್ತು. ತಮ್ಮ ಜೀವನದಲ್ಲೇ ಅವರು ತೋರಿಸಿದ್ದಾರೆ. ಬಾಲ್ಯ ವಿವಾಹವಾದ ಪಕ್ಷದಲ್ಲೂ ಕೂಡ ಯಾವ ಮಾತನ್ನು ಅವರು ಹೇಳಿದ್ರು, ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಸಂಸಾರದಲ್ಲಿದ್ದರೂ ಕೂಡ ಏನು ಹೆದರಿಕೊಳ್ಳಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥ ಅವರ ವಾಕ್ಯಕ್ಕೆ ಅವರೇ ಸಾಕ್ಷಿ. ಯಾವ ರೀತಿಯಲ್ಲಿ ಆ ಶಾರದಾ ದೇವಿಯನ್ನು ಬರಮಾಡಿಕೊಂಡ್ರು, ಯಾವ ರೀತಿಯಲ್ಲಿ ಅವಳನ್ನು ಮದುವೆ ಮಾಡಿಕೊಂಡ್ರು, ಅದನ್ನೆಲ್ಲ ಓದಬೇಕು. ಶ್ರೀ ಶಾರದಾ ದೇವಿ ಜೀವನ ಗಂಧ ಅಂತ ಹೇಳ್ತಕ್ಕಂಥ ಪುಸ್ತಕ ಇದೆ. ಮದುವೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಮಂಗಳಮಯವಾಗಬಹುದು ಅಂತನ್ನೋದನ್ನ ನಾವು ಶ್ರೀರಾಮಕೃಷ್ಣ ಜೀವನದಲ್ಲಿ, ಶ್ರೀ ಶಾರದಾ ದೇವಿಯವರ ಜೀವನದಲ್ಲಿ ಕಾಣಬಹುದಾಗಿದೆ. ಶ್ರೀರಾಮಕೃಷ್ಣರು ಎಷ್ಟೋ ವರ್ಷಗಳ ಬಳಿಕ ತೆರೆದ ಶಾರದಾ ದೇವಿಯವರು ಸುಮಾರು 14ನೇ ವರ್ಷದ ಯುವತಿಯಾಗಿದ್ದಂತಹ ಸಂದರ್ಭದಲ್ಲಿ ಕಾಮಾರಪುಕುರಕ್ಕೆ ಬಂದಿದ್ರೆ, ಶ್ರೀರಾಮಕೃಷ್ಣ ದಕ್ಷಿಣೇಶ್ವರದಿಂದ ಕಾಮಾರಪುಕುರಕ್ಕೆ ಬಂದಿದ್ರೆ ಹೆಂಡತಿಯೊಡನೆ ಕೆಲವು ಕಾಲ ಇದ್ದು ವಾಪಸ್ ಹೋದ್ರೆ ಶಾರದಾ ದೇವಿಯವರು ಹೇಳ್ತಾರೆ, ನನ್ನ ಹೃದಯದಲ್ಲಿ ಒಂದು ಅಮೃತ ಕಲಶವನ್ನು ಇಟ್ಟಂತೆ ನನಗೆ ಭಾಸವಾಗ್ತಾ ಇದೆ. ಶ್ರೀರಾಮಕೃಷ್ಣ ಆ ದಿವ್ಯಾನಂದವನ್ನು ಅವರ ಹೃದಯದಲ್ಲಿ ಇಟ್ಟು ಹೋಗಿದ್ದಾರೆ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಂತೆ ಅವರ ತನ್ನಿಯ ಸನ್ನಿಧಿಯ ತಿರುತಕ್ಕಂಥದ್ದು ಆ ರೀತಿಯದು. ಅಂತಹ ಒಂದು ಸಾಂಸಾರಿಕ ಜೀವನದಲ್ಲಿ ಯಾವ ತೊಂದರೆ ತಾನೇ ಬರೋದಕ್ಕೆ ಸಾಧ್ಯ ಇದೆ? ಅಲ್ಲಿ ಕೂಡ ಪರಮಾತ್ಮನ ಆನಂದವನ್ನು ಪಡೆಯೋದಕ್ಕೆ, ಮಂಗಳಕರವಾದ ಜೀವನವನ್ನು ನಡೆಸೋದಕ್ಕೆ ಯಾವುದೇ ಬಗೆಯ ಅಡ್ಡಿಯೂ ಇಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳಿತು, ಅದು ಸಾಧ್ಯವೇ? ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡೇ ಮದುವೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ? ನಿಜ, ಈಗ ಸಾಧ್ಯ ಇಲ್ಲ. ಮದುವೆ ಮಾಡಿಕೊಂಡ ಮೇಲೆ ಇನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಇನ್ನೊಂದು ಮದುವೆ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. ಅದಕ್ಕೆ ಮೊದಲಿಂದಲೇ ಆಗ್ಬೇಕು. ಅದಕ್ಕೋಸ್ಕರ ಈಗಿನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಋಷಿ ಸದೃಶ ವ್ಯಕ್ತಿಗಳನ್ನಾಗಿ ಮಾಡಬೇಕು. ಎಂಥ ಒಂದು ಭವ್ಯವಾದ ಸಮಾಜದ ಕಲ್ಪನೆಯೇ ಇದೆ ಇಲ್ಲಿ. ಹೀಗೆಲ್ಲ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಈಗ ಆ ಒಂದು ಸಾಕ್ಷಾತ್ಕಾರಕ್ಕೆ ದಾರಿಯನ್ನು ಬೇರೆ ಹೇಳ್ತಾರೆ. ಆಗಾಗ ನಿರ್ಜನ ಪ್ರದೇಶದಲ್ಲಿದ್ದು ಸಾಧನೆ ಮಾಡಿ ಶುದ್ಧ ಭಕ್ತಿ ಬೆಳೆಸಿಕೊಂಡದ್ದೆ ಆದರೆ ಸಂಸಾರದಲ್ಲಿದ್ದರೂ ಹೆದರಿಕೊಳ್ಳಬೇಕಾಗಿಲ್ಲ. ನಿರ್ಜನ ಮಾಸ, ನಿರ್ಜನ ಮಾಸಕ್ಕೆ ಯಾತಕ್ಕೆ ಹೋಗಬೇಕು ಅಂತಂದ್ರೆ, ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ, ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಹೇ ಪರಮಾತ್ಮ ನೀನೇ ನನ್ನ ತಂದೆ, ನೀನೇ ನನ್ನ ತಾಯಿ ಅಂತ ಹೇಳ್ತಕ್ಕಂಥ ಈ ಒಂದು ಭಾವ, ಅದು ಆ ಏಕಾಂತದಲ್ಲಿ ಬಹಳ ಚೆನ್ನಾಗಿ ಮೂಡಿ ಬರ್ತದೆ. ಸುಮ್ಮನೆ ಇದ್ದಕ್ಕಿದ್ದಂತೆ ಡೆಲ್ಲಿ ಹೊರಟುಬಿಡಿ ಒಬ್ರೆ, ಅಗಾಧವಾದಂತಹ ಜನಸಾಗರ, ಅದೇನು ಏಕಾಂತ ಅಲ್ಲ, ಅದೇನು ನಿರ್ಜನ ಪ್ರದೇಶ ಅಲ್ಲ, ಆದರೂ ಕೂಡ ಯಾರು ಗೊತ್ತು ಗುರಿ ಇಲ್ಲದೇನೇನೆ, ಸ್ನೇಹಿತರು ಯಾರು ಇಲ್ಲದೇನೇನೆ, ಎಲ್ಲಿ ಉಳ್ಕೊಳ್ಬೇಕು, ಯಾರು ಉಳ್ಕೊಳ್ಬೇಕು ಅಂತೇನು ಗೊತ್ತಿಲ್ಲದೇನೆ, ನೇರವಾಗಿ ಆ ಡೆಲ್ಲಿಗೆ ಹೋಗಿ ಆ ಜನಸಾಗರದಲ್ಲಿ ಮುಳುಗಿಬಿಡ್ತು ಅಂತ ಹೇಳಿದ್ರೆ, ಆಗ ನೀವು ಎಷ್ಟು ನಿರಾಶ್ರಿತರು ಅನ್ನೋ ಭಾವನೆ ನಿಮಗೆ ಬರ್ತದೆ. ಅಯ್ಯೋ, ನನ್ನ ನೋಡ್ಕೊಳ್ಳಿ, ಕೈಯಲ್ಲಿ ಕಾತಿದ್ರೆ ಹೋಟ್ಲಿಗಾದ್ರೂ ಹೋಗಿ ಇರಬಹುದು ಅಂತೊಂದು ಬಂದ್ಬಿಡುತ್ತೆ. ನಾನು ಪರವಾಗಿಲ್ಲ, ಅಲ್ಲಿ ಇರಬಲ್ಲೇ ನಾನು, ಅದು ಕೂಡ ಇರಬಾರ್ದು. ಕಾಸು ಕೂಡ ಕಡಿಮೆ ಇರಬೇಕು ಕೈನಲ್ಲಿ, ಊಟಕ್ಕೆ ಬೇಕಾಗುವಷ್ಟು ಮಾತ್ರ ಇರಬೇಕು. ಎಲ್ಲರೂ ಉಳ್ಕೊಳ್ಳೋದು ಯಾರು ಗತಿಯ ಸೇರ್ತಕ್ಕಂತ ಒಂದು ಸ್ಥಿತಿ ಬಂದಾಗ ದೇವರೇ ನೀನೇ ಗತಿಯ ಸೇರ್ತಕ್ಕಂತ ಒಂದು ಹಾವಳಿ ಬರ್ತದೆ ನೋಡಿ. ಹಾಗೆಯೇ ಯಾರೂ ಪರಿಚಿತರಲ್ಲದೆ ನಮ್ಗೆ ಯಾರು ಯಾರಾದ್ರೂ ಆಗಬಹುದು ಅಂತಿರ್ತಕ್ಕಂತಹ ವ್ಯಕ್ತಿಗಳು ಇಲ್ಲಿರ್ತಕ್ಕಂತಹ ಜಾಗದಲ್ಲಿ ನಾವಿದ್ರೆ ಅದು ಕೂಡ ಒಂದು ಬಗೆಯ ನಿರ್ಜನ ವಾಸಗಳು. ಜನ ಮಧ್ಯದಲ್ಲಿ ಇದ್ದುಕೊಂಡು ಕೂಡ ನಾವನ್ನು ನೋಡ್ಕೊಳ್ಳೋದು ಯಾರು ಇಲ್ಲ ಅಂತಿರ್ತಕ್ಕಂತಹ ಸ್ಥಿತಿ ಇದೆಯಲ್ಲ, ಅದೊಂದು ಅಸಹಾಯಕ ಪರಿಸ್ಥಿತಿ. ಅದು ಬಹಳ ಸಹಾಯ ಮಾಡ್ತದೆ ನಮ್ಮ ಆಧ್ಯಾತ್ಮಿಕ ಜೀವನವನ್ನ ಊರ್ಜಿತಗೊಳಿಸಿಕೊಳ್ಳೋದಕ್ಕೆ. ಯಾರೂ ಇಲ್ಲ ಹೇ ಭಗವಂತ ನೀನೇ ಗತಿ ನಮಗೆ, ಎಷ್ಟು ಅದ್ಭುತವಾಗಿದೆ. ನಿಜಕ್ಕೂ ಕೂಡ ಭಗವಂತನೇ ಗತಿ. ಎಷ್ಟೋ ಜನ ಮದುವೆ ಮಾಡ್ಕೊಳ್ಳೋದು ಮಕ್ಕಳು ತಮ್ಮ ಗತಿ ಅಂತ, ಕೊನೆಗೆ ನೋಡಿದ್ರೆ ಮಕ್ಕಳಿಗೆ ಇವರೇ ತಂದೆ ತಾಯಿಗಳೇ ಗತಿಯಾಗಿದೆ. ಅಥವಾ ಕೊನೆಗೆ ಯಾರೂ ಇಲ್ಲ, ಮಕ್ಕಳು ಹೊರಟೋಗ್ಬಿಟ್ಟಿರ್ತಾರೆ, ಹೆಂಡತಿ ಬಂದ ಕೂಡ ಅವ್ರು ಹೊರಟೋಗ್ಬಿಡ್ತಾರೆ, ನಾನು ನಿನ್ ಬರ್ತೀನಿ. ಕೊನೆಗೆ ವೃದ್ಧಾಶ್ರಮವೇ ಗತಿ ಇವರಿಗೆ. ಮಕ್ಕಳು ಆಡ್ತಾರೆ, ಆಮೇಲೆ ಆ ಮಕ್ಕಳು ನಮ್ಗೆ ಆಡ್ತಾರೆ ಅಂತ ಭಾವಿಸ್ಕೊಂಡು ನಿರೀಕ್ಷಿಸಿಕೊಂಡು ಮನೆಗೂ ಅವರಿಗೆ ವೃದ್ಧಾಶ್ರಮವೇ ಗತಿ. ಒಂದ್ ವೇಳೆ ಮನೇಲಿ ಇದ್ರು ಕೂಡ ನರಕದೋಪ ಆದಂತಹ ಜೀವನ ತಿರಸ್ಕರಣೀಯ ವ್ಯಕ್ತಿಗಳಾಗಿ ಅವರು ಇರ್ತಾರೆ. ಒಬ್ಬರು ಮಕ್ಕಳು ಇದ್ದಾರೆ, ಬರ್ತಾ ಇರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ. ಹೇಗೆ ಹೇಳ್ತಾರೆ ಅಂತಂದ್ರೆ ಬಹಳ ಸ್ವಾರಸ್ಯವಾಗಿರುತ್ತೆ. ಯಾರಾಗ್ತಾರೆ ನಮ್ಗೆ ನಿಜಕ್ಕೂ ಯಾರಾಗ್ತಾರೆ? ಇಲ್ಲ ಆಗೋದಿಲ್ಲ ಅಂತಲ್ಲ, ಕೆಲವು ಮಕ್ಕಳು ಆಗ್ತಾರೆ. ಪುಣ್ಯ ಮಾಡಿದ್ದಾರೆ ಆ ತಂದೆ ತಾಯಿಗಳು, ಪುಣ್ಯ ವಿಶೇಷ ಅದು ಬೇರೆ ಕತೆ. ಆದ್ರೆ ಮನೆಗೂ ಕೂಡ ಈ ಶರೀರವನ್ನು ಬಿಟ್ಟು ಹೋಗ್ಬೇಕೆ, ಆಮೇಲೆ ಯಾರಾಗ್ತಾರೆ? ಇಲ್ಲಿಂದ ಈಗಿದ್ದು ಈ ಜೀವನದಂತೆ ಆಗುವಂತಹ ಸ್ಥಿತಿ ಒಂದು ಬರುತ್ತಲ್ಲ, ಶರೀರ ಇಲ್ಲಿದೆ ಮರುಕ್ಷಣಿತ ಅವನಿಲ್ಲ, ಅರೇ ಮಾತನಾಡುವುದಿಲ್ಲ, ಎಲ್ಲಿ ಹೋದ ಅವನು, ಎಲ್ಲಿ ಹೋದ, ಎಲ್ಲಿ ಹೋದ, ಅದು ಹೋದವನೇನೋ ಹೋದ, ಅವನು ಹೋದವನು ಅಲ್ಲಿ ಏನಾದ, ಅಲ್ಲೂ ಅವನು ನೋಡ್ಕೊಳ್ಳೋ ಯಾರು? ಆದ್ರಿಂದ ಹೇ ಭಗವಂತ ನೀನೇ ಗತಿ, ಇಂದು ನೀನೇ ಗತಿ, ಹಿಂದಿಯೂ ನೀನೇ ಗತಿ, ಮುಂದೆಯೂ ನೀನೇ ಗತಿ. ಹೇ ಭಗವಂತ ನಾನಿದನ್ನು ಅರ್ತಿದ್ದೇನೆ, ನಿನ್ನ ಕೃಪೆಯಿಂದ, ಹೇ ರಾಮಕೃಷ್ಣ ನಿನ್ನ ಕೃಪೆಯಿಂದ ಇದನ್ನ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಈ ಒಂದು ಭಾವವನ್ನು ಬಲಿಷ್ಠಪಡಿಸಿಕೊಂಡು ಆಗಾಗ ನಿರ್ಜನ ವಾಸ ಮಾಡಿಕೊಂಡು ಅದೇ ಭಾವದಲ್ಲಿ ಇದ್ಕೊಂಡು ಭಕ್ತಿಯನ್ನು ಬೆಳೆಸ್ಕೊಂಡ್ರೆ, ಭಗವದ್ ಭಕ್ತಿಯನ್ನು ಬೆಳೆಸ್ಕೊಂಡ್ರೆ ಮತ್ತೆ ನೀವು ಸಂಸಾರಕ್ಕೆ ಬಂದಿತ್ತು ಅಂತ ಹೇಳಿದ್ರೆ ನಿಮ್ಗೆ ಭಯವಿಲ್ಲ. ಯಾಕೆ ಭಯವಿಲ್ಲ ಅಂತ ಹೇಳಿದ್ರೆ ಹೆಂಡತಿಯೂ ತನಗೆ ಆಗುವವಳಲ್ಲ, ಅಥವಾ ಹೆಂಡತಿ ಭಾವಿಸ್ಬೋದು ಏ ಗಂಡ ನನ್ನಲ್ಲಿ ಏನು, ಗಂಡನಿಗೆ ಏನು ಆಗ್ತಕ್ಕಂಥದ್ದಲ್ಲ, ಕೊನೆಗೂ ದೇವರೇ ಆಗಿ ನಾನು ಏಕಾಂತ ವಾಸ ಮಾಡಿ ತಿಳ್ಕೊಂಡಿದ್ದೇನೆ ಅದನ್ನ ಅಂತ ಈ ರೀತಿಯಲ್ಲಿ ಭಾವಿಸ್ಕೊಳ್ಬಹುದು. ಮಕ್ಕಳು ಕೂಡ ನನಗೆ ಆಗ್ತಕ್ಕಂಥವರಲ್ಲ, ಏನೋ ಅವ್ರು ಇರಬೇಕು ಇದ್ದಾರೆ, ಏನೋ ಒಂದು ಪ್ರಾರಂಭ ಇತ್ತು ಅದೆಲ್ಲ ಆಯಿತು ಅಷ್ಟೇನೆ ಅಂತ ನೋಡಿ ಈ ಒಂದು ಅಸಂಗತ್ವ ಅಂತಕ್ಕಂಥದ್ದು ಮನಸ್ಸಲ್ಲಿ ಬರ್ತದೆ. ಭಗವಂತನೊಂದಿಗೆ ಮಾತ್ರವೇ ಸಂಗ, ಸ್ನೇಹ, ಪ್ರೀತಿ ಉಳ್ಕೊಳ್ತದೆ. ಆಗ ಅವನು ನಿರ್ಲಿಪ್ತನಾಗಿ ಇದ್ದನು ಇಲ್ಲದವನಂತೆ ಇರುವುದಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ ಸಂಸಾರ ಅವನಿಗೆ ಭಯ ಆಗೋ, ಸಂಸಾರದಿಂದ ಅವನಿಗೆ ಭಯ ಆಗೋದಿಲ್ಲ. ಚೈತನ್ಯ ದೇವನಿಗೆ ಸಂಸಾರಸ್ಥ ಭಕ್ತರು ಇದ್ದರು, ಅವರು ಸಂಸಾರದಲ್ಲಿ ಹೆಸರಿಗೆ ಮಾತ್ರ ಇರುತ್ತಿದ್ದರು, ಅನಾಸಕ್ತರಾಗಿ ಇರುತ್ತಿದ್ದರು ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಅನಾಸಕ್ತಿಯಿಂದ ಸಂಸಾರದಲ್ಲಿ ಇತ್ತು ಅಂತ ಹೇಳಿದ್ರೆ ಸಂಸಾರದಿಂದ ಏನ್ ತೊಂದರೆ ಆಗ್ತದೆ? ಇದೇ ಸಂದರ್ಭದಲ್ಲಿ ಆ ಏಕಾಂತವಾಸ ನಿರ್ಜನ ಪ್ರದೇಶ ಅಂತ ಏನು ಶ್ರೀರಾಮಕೃಷ್ಣ ಹೇಳಿದ್ರು, ಈ ನಗರದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಈ ರಾಮಕೃಷ್ಣಾಶ್ರಮದಂತಹ ಪ್ರದೇಶ ಯಾಕೆ ಏಕಾಂತವಾಸ ಆಗಬಾರದು? ಸುಮಾರು ಸಂಜೆ 6 ಗಂಟೆ ಹೊತ್ತಿಗೆ ಬಂದ್ರೆ 8 ಗಂಟೆಗೆ ನೀವು ವಾಪಸ್ ಹೊರಟು ಹೋಗ್ತೀನಿ, 2 ಗಂಟೆಗಳ ಕಾಲ ನಿರಂತರವಾಗಿ ಏಕಾಂತವಾದದಲ್ಲೇ ನೀವಿರೋದು. ಹೇ ರಾಮಕೃಷ್ಣ, ಇದು ಏಕಾಂತ ಪ್ರದೇಶ, ಇಲ್ಲಿ ನನ್ನ ಸುತ್ತಮುತ್ತ ನನ್ನವರು ಯಾರೂ ಇಲ್ಲ, ನಾನು ಇವರು ಯಾರನ್ನು ನಂಬಿ ಬಂದವನು ಅಲ್ಲ, ಏನೇ ಗತಿ ಅಂತನ್ನುವ ಈ ಒಂದು ಸದೇಕ ಚಿಂತನೆಯಿಂದ ಧ್ಯಾನ, ಜಪ, ಭಜನೆ ಇವುಗಳನ್ನು ಮಾಡಿಕೊಂಡು ಅದೇ ಭಾವದಿಂದ ಮನೆಗೆ ಹೋಯಿತು ಅಂತ ಹೇಳಿದ್ರೆ ಯಾರದಕ್ಕೆ ಆ ಭಕ್ತಿಯ ಸೇರ್ತಕ್ಕಂಥದ್ದು ಜಾಗೃತವಾಗೋದಿಲ್ಲ, ಊರ್ಜಿತವಾಗೋದಿಲ್ಲ? ಅದನ್ನು ಮಾಡಿಕೊಂಡವರು ಬಹಳ ಜನ ಇದ್ದೀರಿ ನೀವನ್ನು ಇಲ್ಲಿ ನಡೆದಿದೆ, ಅದನ್ನೇ ಮತ್ತಷ್ಟು ಮಾಡಿಕೊಂಡು ಬನ್ನಿ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಅಷ್ಟು ಭಾಗ ಮುಗಿಯಿತು. ಈಗ ಮಧ್ಯಾಹ್ನವಾಗಿದೆ, ದೇವಾಲಯದಲ್ಲಿ ನೈವೇದ್ಯ ಅರ್ಪಿತವಾದ ನಂತರ ಮಂಗಳಾರತಿ ನಡೆಯಿತು. ಈಗ ಶಯನೋತ್ಸವ ನಡೆಯಲಿದೆ. ಶಯನೋತ್ಸವ ಅಂದ್ರೆ ದೇವಿಯನ್ನ ಮಲಗಿಸುವುದು, ದೇವರನ್ನ ಮಲಗಿಸುವುದು. ಅವರಿಗೂ ಊಟೋಪಚಾರಗಳು, ನಿದ್ರೆ ಇತ್ಯಾದಿ. ನಾವನ್ನು ನಾವು ಹೇಗೆ ನೋಡ್ಕೊಳ್ತೀವೋ ಹಾಗೆ ಜಗನ್ಮಾತೆ ನೋಡ್ಕೊಳ್ಳೋದು. ಇದೆಲ್ಲ ಪೂಜೆಗೆ ವಿಧಾನಕ್ಕೆ ಸಂಬಂಧಪಟ್ಟಂತಹದ್ದು. ಅಲ್ಲಿ ನರಸತ್ಕಾನಿಯಿಂದ ಮಂಗಳ ವಾದ್ಯ ಕೇಳಿ ಬರ್ತಾ ಇದೆ. ಪರಮಹಂಸರು ಭೋಜನಕ್ಕೆ ಕುಳಿತುಕೊಂಡಿದ್ದಾರೆ. ನರೇಂದ್ರನೇ ಮೊದಲಾದಂತಹ ಭಕ್ತರು ಪರಮಹಂಸರ ಹತ್ತಿರವೇ ಕುಳಿತು ಭಗವತಿಯ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತ ಹೇಳುವುದುವರೆಗೆ ಆ ದಿನದ ಕಾರ್ಯಕ್ರಮ ಮುಗಿಯಿತು. ಮುಂದೇನಾಯಿತು ಅನ್ನೋದನ್ನ ಅವನು ಮಾಸ್ಟರ್ ಮಹಾಶಯ ಬರಲಿಲ್ಲ. ಈಗ 22 ಅಕ್ಟೋಬರ್ 1882 ಆಶ್ವೀಜ ಶುಕ್ಲ ದಶಮಿ ಭಾನುವಾರ. ಇಂದು ವಿಜಯದಶಮಿ ಬರೀತಾನೆ ಅವತ್ತಿನ ದಿನಚರ್ಯ. ಇಂದು ವಿಜಯದಶಮಿ ಘಂಟೆ ಬೆಳಗಿನ 9. ಪರಮಹಂಸರು ದಕ್ಷಿಣೇಶ್ವರದ ತಮ್ಮ ಕೊಠಡಿಯಲ್ಲಿ ಚಿಕ್ಕ ಮಂಚದ ಮೇಲೆ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಮಾಸ್ಟರ್ ಮಹಾಶಯ ನೆಲದ ಮೇಲೆ ಕುಳಿತಿದ್ದಾನೆ. ಪ್ರಾಕಾಲ ಪರಮಹಂಸರೊಡನೆಯೇ ಇದ್ದಾನೆ. ನರೇಂದ್ರ ಮತ್ತು ಭವನಾಥ ಆಗಾಗ ಅಲ್ಲಿಗೆ ಬಂದು ಹೋಗುತ್ತಿದ್ದಾರೆ. ಬಾಬುರಾಮ ಅಂದ್ರೆ ಮುಂದೆ ಅವರೇ ಪ್ರೇಮಾನಂದರು ಅಂತಾಗ್ತಾರೆ. ಬಾಬುರಾಮ ಪರಮಹಂಸರನ್ನ ಒಂದೆರಡು ಸಲ ಈಗಾಗಲೇ ದರ್ಶನ ಮಾಡಿದ್ದಾನೆ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ನಿಮಗೆ ದಸರಾ ರಜೆ ಬಂದಿದೆಯಾ ಅಂತ ಕೇಳ್ತಾ ಇದ್ದಾರೆ. ಮಾಸ್ಟರ್ ಮಹಾಶಯ ಹೇಳ್ತಾ ಇದ್ದಾನೆ, ಹೌದು ಬಂದಿದೆ. ಸಪ್ತಮಿ ಅಷ್ಟಮಿ ನವಮಿ ಈ ಮೂರು ದಿನಗಳ ಪೂಜೆಗೂ ಕೇಶವಶೇನನ ಮನೆಗೆ ಹೋಗಿದ್ದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಓ ಹಾಗೇನು? ಮಾಸ್ಟರ್ ಮಹಾಶಯ ಹೇಳ್ತಾರೆ, ಅಲ್ಲಿ ದುರ್ಗಾ ಪೂಜೆಯ ಸಂಬಂಧವಾಗಿ ಬಹಳ ಒಳ್ಳೆಯ ವ್ಯಾಖ್ಯಾನ ಕೇಳಿದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅದೇನು ಹೇಳಿ ನೋಡೋಣ. ಮಾಸ್ಟರ್ ಮಹಾಶಯ ಹೇಳ್ತಾನೆ, ಕೇಶವಸೇನನ ಮನೆಯಲ್ಲಿ ಬೆಳಗಿನಿಂದ ಹಿಡಿದು 10-11 ಗಂಟೆಯವರೆಗೂ ಪ್ರತಿದಿನವೂ ಉಪಾಸನೆ ನಡೆಯಿತು. ಈ ಉಪಾಸನೆಯ ಸಮಯದಲ್ಲಿ ಆತ ದುರ್ಗಾ ಪೂಜೆಯ ಸಂಬಂಧವಾಗಿ ವ್ಯಾಖ್ಯಾನ ಮಾಡಿದ. ಆತ ಹೇಳಿದ, ಭಗವತಿಯ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯವಾದರೆ, ಅಂದರೆ ಭಗವತಿ ದುರ್ಗೆಯನ್ನ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲು ಸಾಧ್ಯವಾದರೆ, ಲಕ್ಷ್ಮಿ, ಸರಸ್ವತಿ, ಕಾರ್ತಿಕೇಯ, ಗಣೇಶ ಇವರೆಲ್ಲ ತಾವಾಗಿಯೇ ಅಲ್ಲಿಗೆ ಬರುತ್ತಾರೆ. ಲಕ್ಷ್ಮಿ ಎಂದರೆ ಐಶ್ವರ್ಯ. ಕೇಶವಸೇನ ಹೇಳುವಂತ ಮಾತು ಭಾಷಣ ಇದೆ. ಲಕ್ಷ್ಮಿ ಎಂದರೆ ಐಶ್ವರ್ಯ, ಸರಸ್ವತಿ ಎಂದರೆ ಜ್ಞಾನ, ಕಾರ್ತಿಕೇಯ ಎಂದರೆ ಪರಾಕ್ರಮ, ಗಣೇಶ ಎಂದರೆ ಸಿದ್ಧಿ. ಭಗವತಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡದ್ದೇ ಆದರೆ ಇವೆಲ್ಲ ತಾವಾಗಿಯೇ ದೊರೆತು ಬಿಡುತ್ತದೆ ಅಂತ ಕೇಶವ ಚಂದ್ರಸೇನೆ ಹೇಳಿದ ಅಂತ ಮಾಸ್ಟರ್ ಮಾಷೆ ಹೇಳಿದ ಅಂತ ನಾನು ನಿಮಗೆ ಹೇಳಿದೆ. ಕೇಶವ ಸೇನ ಈ ದುರ್ಗಾ ಪೂಜೆಯ ವ್ಯಾಖ್ಯಾನ ಕೊಟ್ಟ ಕ್ರಮ ನೋಡಿ. ದುರ್ಗಿ ಅಂದೇನೋ ದುರ್ಗಿ ಅಂತ ಕರೆದ, ಆದರೆ ಲಕ್ಷ್ಮಿ ಅಂದ್ರೆ ಐಶ್ವರ್ಯ ಅಂತ ಕರೆದ, ಸರಸ್ವತಿ ಅಂದ್ರೆ ಜ್ಞಾನ ಅಂತ ವ್ಯಾಖ್ಯಾನ ಹೇಳಿದ. ಆಮೇಲೆ ಕಾರ್ತಿಕೇಯ ಅಂದ್ರೆ ಪರಾಕ್ರಮ ಅಂತ ವ್ಯಾಖ್ಯಾನ ಮಾಡಿದ. ಗಣೇಶ ಅಂತಂದ್ರೆ ಸಿದ್ಧಿ ಅಷ್ಟೇನೆ, ಗಣೇಶ ಅಂತಲೇ ಒಬ್ಬ ಇಲ್ಲ ಅಂತ ಈ ರೀತಿಯಲ್ಲಿ ವ್ಯಾಖ್ಯಾನ ನಡೆದಿದೆ. ಹಾಗೇನೆ ದುರ್ಗೆ ಅಂತಂದ್ರೆ ಯಾರು ಅಂತಲೂ ಕೂಡ ಏನಾದ್ರು ಹೇಳಬಹುದಾಗಿತ್ತು, ಅದು ಮಾತ್ರ ಹೇಳಿಲ್ಲ. ಮೊದಲು ಏನ್ ಹೇಳಿದ, ದುರ್ಗೆಯನ್ನ ನಾವು ನೋಡ್ಕೊಂಡು ಬಿಟ್ರೆ ಲಕ್ಷ್ಮೀ, ಸರಸ್ವತಿ, ಗಣೇಶ, ಕಾರ್ತಿಕೇಯ ಅವರಾಗೆ ಬಂದು ಬಿಡ್ತಾರೆ ಅಂತ ನೋಡಿ. ಅಲ್ಲಿ ಪಟದಲ್ಲಿ ಇದೆ, ಅಕ್ಕಪಕ್ಕದಲ್ಲಿ ಲಕ್ಷ್ಮೀ, ಸರಸ್ವತಿ, ಗಣೇಶ, ಕಾರ್ತಿಕೇಯ, ಮಹಿಷಾಸನೂ ಇದ್ದಾನೆ, ಆ ವಿಚಾರ ಬೇರೆ, ದುರ್ಗೆ ನೋಡ್ಕೊಳ್ತಾಳೆ. ಈ ರೀತಿಯಲ್ಲಿ ಸಾಕ್ಷಾತ್ತಾಗಿ ಲಕ್ಷ್ಮೀ, ಸರಸ್ವತಿ, ಗಣೇಶ, ಕಾರ್ತಿಕೇಯ ಅಲ್ಲಿ ಇರೋದನ್ನು ನಾವು ಕಾಣ್ತಾ ಇದ್ರೆ, ಇಲ್ಲಿ ಕೇಶವ ಚಂದ್ರಸೇನ ಏನ್ ಹೇಳ್ತಾ ಇದ್ದಾನೆ, ಅದೆಲ್ಲ ತತ್ವಗಳು ಅಂತ. ಜ್ಞಾನ ಅಂತ, ಜ್ಞಾನ ಬಂದ್ಬಿಡುತ್ತೆ ದುರ್ಗೆಯನ್ನು ಆರಾಧಿಸಿದ್ರೆ, ಜ್ಞಾನ ಬಂದ್ಬಿಡುತ್ತೆ, ಪರಾಕ್ರಮವೂ ಬಂದ್ಬಿಡುತ್ತೆ, ಐಶ್ವರ್ಯವೂ ಬಂದ್ಬಿಡುತ್ತೆ, ಇನ್ನು ವಿದ್ಯೆಯೂ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟ. ಅದನ್ನು ಹೇಳ್ತಾ ಇದ್ದಾನೆ ಮಾಸ್ಟರ್ ಮಹಾಶಯ. ಅವನೇನು ಅದು ವಾಸ್ತವನ್ನ ತಿಳ್ಕೊಂಡು ಬಂದು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾನೆ. ಪರಮಹಂಸರು ಕೇಶವಸೇನ ಉಪಾಸನೆಯ ಸಂಬಂಧವಾಗಿ ಮಾಸ್ಟರಿಗೆ ಆಗಾಗ ಪ್ರಶ್ನೆ ಹಾಕ್ತಾ ಆತ ಕೊಟ್ಟ ವಿವರಣೆಯನ್ನೆಲ್ಲ ಸಾವಧಾನದಿಂದ ಕೇಳಿ ಕೊನೆಗೆ ಆತನಿಗೆ ಹೇಳ್ತಾ ಇದ್ದಾರೆ. ಅವರು ನೆಲೆ ಕೂಸಿ ಯಾರೋ ತಪ್ಪು ಮಾಡಿದ್ದಾರೆ, ಅವರು ತಂದೆ ತಾಯಿ ಜವಾಬ್ದಾರಿಯಂತೆ ಗದಿಗೋತ್ರ ಇಲ್ಲದೆ ಓಡಾಡ್ತಾ ಇದ್ದೇನೆ ಅವನು. ಆಶ್ರಮದಲ್ಲಿ ಇದೆಲ್ಲ ಹೇಗೆ ಬಂತು ಅಂತ ಬಾಕಿ ಒಂದವರು ಕೇಳ್ತಾರೆ. ಪರಮಹಂಸರು ಮಧ್ಯೆ ಮಧ್ಯೆ ಪ್ರಶ್ನೆ ಹಾಕಿದ್ದಲ್ಲದೆ ಕೊನೆಗೆ ಮಾಸ್ಟರ್ ಮಹಾಶಯನಿಗೆ ಏನ್ ಹೇಳ್ತಾ ಇದ್ದಾರೆ, ನೀನು ಸುಮ್ಮನೆ ಬರ್ತಿ ಇಲ್ಲಿಗೆಲ್ಲ ಅರಿಬೇಡ, ಇಲ್ಲಿಗೆ ಬರ್ತಿರು. ಯಾರು ಅಂತರಂಗಿಗಳು ಅವರು ಕೇವಲ ಇಲ್ಲಿಗೆ ಬರ್ತಾರೆ. ನರೇಂದ್ರ, ಭವನಾಥ, ರಾಖಾಲ ಇವರು ನನ್ನ ಅಂತರಂಗ ಭಕ್ತರು, ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ. ನೀನು ಒಂದು ದಿನ ಇವರನ್ನೆಲ್ಲ ಕರೆದು ಊಟ ಹಾಕು. ನರೇಂದ್ರ ನಿನ್ನ ಕಣ್ಣಿಗೆ ಹೇಗಂತಾನೆ, ಇಲ್ಲಿದೆ ಅದ್ಭುತ. ನನಗ್ಯಾತಕ್ಕೂ ಆ ದೇವಸ್ಥಾನಕ್ಕೆ ಹೋಗಕ್ಕೆ ಮನಸ್ಸೇ ಆಗೋದಿಲ್ಲ, ನನಗ್ಯಾತಕ್ಕೂ ಇಲ್ಲಿಗೆ ಹೋಗಕ್ಕೆ ಮನಸ್ಸಾಗೋದಿಲ್ಲ, ಅಲ್ಲಿಗೆ ಹೋಗಿ ಮನಸ್ಸಾಗೋದಿಲ್ಲ ಅಂತ ಹೇಳೋದು. ಇದಕ್ಕೆ ಒಂದು ಕಾರಣ ಏನಪ್ಪ ಅಂದ್ರೆ ಅವನ ಅಜ್ಞಾನ, ಅದು ಬೇರೆ ವಿಚಾರ. ಎರಡನೇ ಕಾರಣ ಏನಂತಂದ್ರೆ ಅವನಲ್ಲಿ ಸೇರಿದವನಲ್ಲ. ಯಾರ್ಯಾರು ಎಲ್ಲೆಲ್ಲಿಗೆ ಸೇರಬೇಕು ಅವ್ರಿಗೆ ಬಂದು ಸೇರಿಕೊಳ್ತಾರೆ. ಒಬ್ಬ ಮನುಷ್ಯನೊಂದಿಗೆ ಇನ್ನೊಬ್ಬ ಮನುಷ್ಯ ಸೇರ್ಕೊಳ್ಬೇಕಾದ್ರೂ ಅವನು ಹಿಂದಿನ ದಿನದಲ್ಲಿ ಏನೋ ಒಂದು ಸಂಬಂಧ ಇದ್ದೇ ಇರ್ತದೆ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ನನ್ನ ಅಂತರಂಗಕ್ಕೆ ಸಂಬಂಧಪಟ್ಟವರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ನರೇಂದ್ರ, ಭವನಾಥ, ರಾಕಾಲ ಇವರೆಲ್ಲ ನನ್ನ ಅಂತರಂಗ ಭಕ್ತರು, ಇವರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ನೀನು ಕೂಡ ಇದು ಇಲ್ಲಿಗೆ ಬಂದಿದ್ದಿ, ನೀನು ಕೂಡ ನನ್ನ ಅಂತರಂಗ ಭಕ್ತನೇ ಸರಿ. ಆದ್ರಿಂದ ನೀನು ಮೊದಲೇ ಹೇಳಿಬಿಡ್ತೀನಿ, ಅಲ್ಲಿ ಇಲ್ಲಿಗೆಲ್ಲ ಹೋಗಬೇಡ, ಇಲ್ಲಿಗೆ ಬಂದುಬಿಡು ಅಂತ ಶ್ರೀರಾಮಕೃಷ್ಣರು ಹೇಳುವಾಗ ಈ ಮಾತಿನ ಅರ್ಥ ಏನಾಗುತ್ತೆ? ಅಲ್ಲಿ ಇಲ್ಲಿಯೂ ಕೂಡ ಒಳ್ಳೊಳ್ಳೆ ವಿಚಾರಗಳೆಲ್ಲ ಇರಬಹುದಲ್ಲ, ಒಳ್ಳೆ ವಿಚಾರಗಳು ಎಲ್ಲಿಂದ ಬಂದರೂ ಕೂಡ ಅದನ್ನು ಸ್ವೀಕರಿಸಬಹುದಲ್ಲ ನಾವು. ಋಗ್ವೇದದಲ್ಲೇ ಆ ಮಾತಿದೆ, ಎಲ್ಲ ಕಡೆಗಳು ಒಳ್ಳೆ ವಿಚಾರಗಳು ಬರಲಿ ಅಂತ. ಆದರೆ ಇವರೇನು ಹೇಳ್ತಾ ಇದ್ದಾರೆ, ಒಳ್ಳೆ ವಿಚಾರಗಳು ಬರಲಿ ಅಂದ್ರೆ ಅದಕ್ಕೆ ಹೋಗ್ಬೇಡ ಅಂತ. ಕಾರಣ ಇಷ್ಟೇ, ನಿಷ್ಠೆ ಅಂತ ಹೇಳ್ತಕ್ಕಂಥದ್ದು ಅದೊಂದಿದೆ, ಅದು ವಿಚಲಿತವಾಗಿಬಿಡ್ತು ಅಂತ ಹೇಳಿದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಇದೋ ಪ್ರಶ್ನ ಅಥವೋ ಪ್ರಶ್ನ. ಇಂಥದ್ದಕ್ಕೊಂದು ಅವಕಾಶವಾಗಿ ಕೇಳೋದು ಬೇಡ ಎಂದು ತಿಳಿಪ್ಪ ಅಂತ ಶ್ರೀರಾಮಕೃಷ್ಣ ಒಂದ್ಸತಿ ಆಶ್ವಾಸನೆ ಕೊಡ್ತಾರೆ. ಇಲ್ಲಿಗೆ ಬಂದ್ರೆ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲೂ ಸಿಗ್ತದೆ, ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ಬೇಕಾಗೇ ಇಲ್ಲ, ಏನು ಬೇಕೋ ಎಲ್ಲೂ ಇಲ್ಲೇ ಇದೆ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಸಮಯೋಚಿತವಾಗಿ ಹೇಳ್ತಾ ಇದ್ದೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.